ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಎಚ್ಎಂ ರವಿಕುಮಾರ್. ಕೆಳಗರೆ ನಮಸ್ಕಾರ. ಹೆಚ್ಡಿ ಕೋಟೆ ತಾಲೂಕು ಕಸಬಾ ಹೋಬಳಿಯ ಹುಲಿಕುರ ಗ್ರಾಮದ ಮರಿಗೌಡ ಅವರ ಮಗ ಎಚ್ಎಂ ರವಿಕುಮಾರ್ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಇವರು ಹುಲಿಕುರ ಗ್ರಾಮದಲ್ಲಿ ಪ್ರಗತಿಪರವಾದ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ರವಿಕುಮಾರ್ ಅವರೇ, ಹೇಳಿ, ಈಗ ನಿಮಗೆ ಎಷ್ಟು ಜಮೀನು ಇದೆ ಮತ್ತೆ ಅಷ್ಟು ಜಮೀನಿನಲ್ಲಿ ಏನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೀರಿ ಅಂತ? ನಮ್ಗೆ ಒಂದು 10 ಎಕರೆ ಜಮೀನ್ ಬರ್ತಾ ಇದೆ. ಕಬ್ಬು, ಬಾಳೆ, ಶುಂಠಿ, ಭತ್ತ, ಹತ್ತಿ, ಅಲಸಂದೆ, ಈ ಸಣ್ಣ ಪುಣ್ಣ ಮಾಡ್ಕೊತೀನಿ. ಇಷ್ಟೆಲ್ಲವನ್ನು 10 ಎಕರೆಯಲ್ಲಿ ವಿಂಗಡಣೆ ಮಾಡಿ ಬೆಳೆಯನ್ನ ಬೆಳೀತಾ ಇದ್ದೀರಾ? ಬೆಳಿತೀನಿ ಸರ್. ಬೇರೆ ಬೇರೆ ಏನೇನ ಅವಾಗ ಅವಾಗ ಯಾವ್ಯಾವ ಅನುಗುಣ ಆಯ್ತಾ ಅವಾಗ ಬೆಳ್ಕೊತೀನಿ. ಈ 10 ಎಕರೆ ಜಮೀನು ಅಂದ್ರಲ್ಲ, ಇದು ಹೇಗೆ ನೀವು ತಗೊಂಡಿದ್ದ ಅಥವಾ ಪಿತೃರಾಜಿತ ಬಂದಿದ್ದ? ಸರ್, ನಮ್ ತಂದೆ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡಿದ್ರು, ನಾನೊಂದ್ ಸ್ವಲ್ಪ ನಾವು ಇದಾಗೆ ತಕೊಂಡಿದ್ದೆ ಸರ್. ನೀವು ಕೃಷಿ ನಡೆಸಿ ಕೃಷಿಯಿಂದ ಬಂದಂತ ಲಾಭದಲ್ಲಿ ಬೇರೆ ಜಮೀನ್ ಖರೀದಿ ಮಾಡಿದ್ರಿ? ಹಾ ಹೌದು ಸರ್. ನಾವು ಬಂದ್ ನಮ್ಮ ತಂದೆ ಇದ್ದಾಗ ಪಿತೃರಾಜಿ ಒಂದ್ ಸ್ವಲ್ಪ ಹಿಡ್ದಿದ್ರು, ಅದ ಅವ್ರ ಒಂದ್ 8 ಎಕರೆ ಇದ್ ಮಾಡಿದ್ರು, ನಾವೊಂದ್ 2 ಎಕರೆ ತಕೊಂಡ್ ಸರ್. ಈಗ ಹೇಳಿದ್ರಿ ಶುಂಠಿ ಮಾಡ್ತಾ ಇದ್ದೀನಿ, ಕಬ್ಬು, ಬಾಳೆ ಎಲ್ಲಾನ್ ಹೇಳಿದ್ರಿ. 8 ಎಕರೆಗೆ ನೀವು ಕಬ್ಬು ಬೆಳೆದಿದ್ದೀರಿ ಮತ್ತೆ ಬಾಳೆ ಬೆಳೆದಿದ್ದೀರಿ? ಕಬ್ಬು 3 ಎಕರೆ ಆಗ್ತಿದ್ದೀನಿ ಸರ್. ಕಬ್ಬು ಈಗ ಕಟಾವಾಗಿದೆ ಅಂದ್ರೆ ಕೂಳೆ ತೆಗೆದ್ಬಿಟ್ಟು ಮತ್ತೆ ಹೊಸ ಕಬ್ಬು ಹಾಕಕ ತೊಂಡೆ ಎಲ್ಲ ರೆಡಿ ಮಾಡ್ಕೋತೀವಿ. ಕೂಳೆ ತೆಗೆದು ಹೊಸ ಕಬ್ಬನ್ನ ನೆಡ್ಬೇಕು, ಯಾಕೆ? ಎಷ್ಟನೇ ಕೂಳೆ ಇದು ನೀವು? 3ನೇ ವರ್ಷ ಆಗಿತ್ತು. 3 ವರ್ಷ ಆದ್ಮೇಲೆ ಮತ್ತೆ ಆದ್ರೆ ಅದು ಇಳುವರಿ ಅಷ್ಟೇನು ಬರಲ್ಲ, ಆಮೇಲೆ ಸಣ್ಣಾಗೋಗಿರೋದ್ರಿಂದ ನಾವು ತೆಗೆದಾಕ್ಬಿಟ್ಟು ಮತ್ತೆ 3ನೇ ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕು ಸರ್. ಅಂದ್ರೆ ಎಷ್ಟು ಇಳುವರಿನ ಪಡಿತಾ ಇದ್ರಿ ಸರಾಸರಿ ವರ್ಷಕ್ಕೆ, ಎಕರೆಗೆ? ಎಕರೆಗೆ ಫಸ್ಟ್ನೇ ವರ್ಷ ಫಸ್ಟ್ನೇ ಬೆಳೆ ಒಂದ 50-60, ಆಮೇಲೆ 2ನೇ ಬೆಳೆ ಒಂದ್ 80 ಟನ್ ಬೆಳಿತಿದ್ವು. ಇತ್ತೀಚೆಗೆ ಮತ್ತೆ ಒಂದ್ ಸ್ವಲ್ಪ ಕಬ್ಬು ಅಷ್ಟೇನು ಇಳುವರಿ ಬರ್ದೋಗಂಟ 3ನೇ ಬೆಳೆ ತೆಗೆದಾಕ್ಬಿಟ್ಟು ಮತ್ತೆ ಈಗ ಹಾಕಕ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಅಲ್ಲ, ಸುಮಾರು ತಳಿಗಳು ಕಬ್ಬು 7-8 ಕೂಳೆ ತನಕ ಬೆಳೀತಾರಲ್ಲ, ಯಾಕೆ 3ನೇ ಕೂಳೆಗೆ ತೆಗೆದ್ಬಿಡ್ತಾ ಇದೀರಿ? ಸರ್, ಬೆಳಿಬಹುದು, ಅದು ಜಾಸ್ತಿ ಮಂದ ಅಲ್ದೇನೆ ಮೊದ್ಲೇ ಅದು ತೆಳುವಾಗ ಹಾಕೊಂಡಿದ್ರೆ ಬೆಳಿಬಹುದು. ನಾವು ಫಸ್ಟ್ನೇ ಬೆಳೆಲ್ಲಿ ಒಂಚೂರು ಮಂದ ಮಾಡ್ಬಿಡ್ತೀವಿಲ್ಲ, ಫಸ್ಟ್ನೇ ಬೆಳೆ ಕಮ್ಮಿ ಆಗೋಯ್ತು ಅನ್ಬಿಡುದು, ಅದರಿಂದ ಹತ್ತತ್ರಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಂದ ಆಗೋಗಿರ್ತ ಸರ್. ಭಾರಿ ಸೀರು ಆಗೋಯ್ತ, ಕಡ್ಡಿ ಸಣ್ಣ ಆಗ್ಬಿಟ್ಟು ಅಷ್ಟೇನು ಇಳುವರಿ ಬರಲ್ಲ ಸರ್. ಈಗ ನಿಮ್ಗೆ ಅನಿಸ್ತಾ ಇದೆಯಾ ಸ್ವಲ್ಪ ದೂರ ದೂರ ನಾಟಿ ಮಾಡಿ ಹೆಚ್ಚು ಕುಳೆ ಬೆಳೆಯನ್ನ ಬೆಳಿಬಹುದು ಅಂತ? ಈಗ ನಮ್ಮ ಫೀಲ್ಡ್ ಆಫೀಸರ್ ನಟರಾಜನ್ ಅವರು ಒಬ್ರು ಈಗೊಂದ ಮಾಡ ವಿಧಾನ ಹೇಳ್ಕೊಟ್ಟಿದ್ದಾರೆ. ಅದು 6 ಅಡಿ ಸಾಲು ಹೊಡೆದ್ಬಿಟ್ಟು ಅದರಲ್ಲೇ 6 ಅಡಿಲಿ 1.5 ಅಡಿ 2 ಅಡಿ ಗ್ಯಾಪ್ ಬಿಟ್ಟು 2 ಸಾಲು ಮಾಡ್ಬಿಟ್ಟು ಹಾಕಿ ದೂರ ದೂರ 1.5 ವಾರ ಕಬ್ಬು ಹಾಕ್ತಿದ್ವು. ಈಗ 1-1 ಹಾಕಿ ಕಬ್ಬು 3 ಗಿಣ್ಣಗ ಒಂದೊಂದು ಹಾಕಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಎಷ್ಟು ಕೂಳೆ ಬೆಳಿಬಹುದು ಅಂದ್ರೆ ಅದು ಇದು ಬೆಳೆ ತೆಗಿಬಹುದು ಅಂತ ಅವರೇ ಬಂದು ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಈಗ ತರಬೇತಿಗೆಲ್ಲ ಹೋಗ್ತಾ ಇರ್ತೀರಾ ನೀವು? ಹೋಗ್ತಿದ್ದೀನಿ ಸರ್. ಚಾಮರಾಜನಗರಿಗೆಲ್ಲ ಒಂದ್ಸರಿ ಹೋಗಿದ್ದೀನಿ, ತಿರ್ಗಿ ಮತ್ತೆ ಮೈಸೂರಲ್ಲಿ ಒಂದ್ಸರಿ ಕರೆದಿರೋ ಆಗ್ಲೂ ಹೋಗಿದ್ದೀನಿ, ಹೋಗ್ತಾ ಇರ್ತೀನಿ. ಕಬ್ಬನ್ನ ಕೃಷಿಯ ಹೇಗ್ ಮಾಡ್ತಾ ಇದ್ರಿ ನಾಟಿಯಿಂದ ಹಿಡಿದು ಬೆಳೆವರಿಗೆ, ಏನೇನು ವಿಧಾನಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ರವಿಕುಮಾರ್ ಸ್ವಲ್ಪ ಹೇಳಿ. ಈಗ ಮೊದ್ಲು ಮಾಮೂಲು ಜಮೀನ ಫಸ್ಟ್ ಉಳುಮೆ ಮಾಡಿಸಿ ಅದ ಮಾಡ್ಕೊಂಡು ಗೊಬ್ಬರ ಇದ್ ಮಾಡ್ಕೊಂಡು ಗೊಬ್ಬರನ ಚೆಲ್ ಗೊಬ್ಬರ ಚೆಲ್ಸ್ಬಿಟ್ಟು ಧನಿನ ಗೊಬ್ಬರನ ಕೊಡುಗೆ ಗೊಬ್ಬರ ಚೆಲ್ಸಿದಿ ಮಾಮೂಲು ಬಾಳ್ ಹೊಡ್ಕೊತಿದೀವಿ. ಬಾಳ್ ಹೊಡ್ಕೊಂಡಾಗ ಕಬ್ಬು 3 ಗಿಂಡ್ಗೊಂದು ಕಟ್ ಮಾಡ್ಕೊಂಡು ಬಾಳ ಹೊಡಿತೀವಿ ನೋಡಿ, ಬಾಳ್ಗ ನೀರ್ ಬಿಟ್ಕೊಂಡು ಆಳ್ಗಳು ಬಿಟ್ಟು ತುಳಿಸ್ತೀವಿ, ಉಳಿಸ್ಕೊಂಡು ಕಬ್ಬು ನಾಟಿ ಮಾಡಿಸ್ಕೊತೀವಿ. ನಾಟಿ ಎಲ್ಲ ಆದ್ಮೇಲೆ? ನಾಟಿ ಆದ ಒಂದ 15 ದಿನದೊಳಗೆ ಒಂದು ಕಳೆ ಔಷಧಿ ಬರ್ತದ ಅದು ಹೊಡಿತಿದ್ವು. ಈಗೇನೋ ಕಳೆ ಔಷಧಿ ಹೊಡೆದು ಜಾಸ್ತಿ ಇದ್ ಮಾಡಲ್ಲ, ಕಳೆ ಏನ್ ಜಾಸ್ತಿ ಬರಲ್ಲ. ನಮ್ಗೆ ಟಿಲ್ಲರ್ ಬಾಳ್ಗ ಟಿಲ್ಲರ್ ಸ್ವಂತ ಟಿಲ್ಲರ್ ಇರೋದ್ರಿಂದ ಟಿಲ್ಲರ್ ಬಾಳ್ ಹೊಡ್ಕೊಳ್ಳೋದ್ರಿಂದ ಟಿಲ್ಲರ್ಲೇ ಮಣ್ಣು ಇದ್ ಮಾಡ್ಕೋತೀನಿ, ಅಷ್ಟೇನು ಕಳೆ ಬರಲ್ಲ. ಆಯ್ತು, 1 ಟ್ರಿಪ್ ತಪ್ಪಿ 2 ಟ್ರಿಪ್ ಕಳೆ ಕಳಿಸ್ತೀನಿ ಸರ್ ಅಷ್ಟೇ. ಮತ್ತೆ ಅದಕ್ಕೆ ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ನೀರು ಅಂತಂದ್ರೆ ಅದೇ ಮಾಮೂಲು ಇದು ಹೊಡಿತೀವಿಲ್ಲ, ಬಾಳ್ ಹೊಡ್ಕೊಂಡಿರ್ತ ಬಾಳ್ಗಣ ಹಾಯಿಸ್ತಾ ಇರ್ತೀವಿ. ಆಗಲ್ಲ ಅಂತಂದ್ರೆ ಪಿಂಕ್ಲರ್ ಜೆಟ್ಟು ಮಾಮೂಲು ರೈಗನ್ ಅಂತ ಹಾಕೊಂಡು ಹೊಡಿತಾ ಇರ್ತೀವಿ. ನಾಟ ಬೆಳೆದ್ ಬಿಟ್ರೆ ಇಲ್ಲ, ಮುರಿ ಕಟ್ ಆದ್ಮೇಲೆ ಬೆಡ್ ಜಾಸ್ತಿ ಮುರಿ ಮಾಡ್ದಾಗ ಅದ್ ಒಂದು ಬಿಟ್ರೆ ಎಲ್ಲಾ ತಂಕ ಹೋಗಂಗ್ ಮಾಡ್ಕೊಂಡು ನೀರ್ ಹಾಯಿಸ್ತೀವಿ. ನಾಲೆ ಬೈಲಿನಲ್ಲಿ ಎಷ್ಟು ಜಮೀನ್ ಇದೆ? ನಾಲೆ ಬೈಲಲ್ಲಿ 5 ಎಕರೆ ಗದ್ದೆ ಇದೆ, 5 ಎಕರೆ ಭತ್ತ ಬೆಳಿತಿದ್ವಿ, 5 ಎಕರೆ ಗದ್ದೆ ಆಯ್ತದ ಗದ್ದೆ ಬೆಳೆದ್ವಿ. ಇದು 2 ಬೋರ್ ಹಾಕ್ಸ್ಕೊಂಡಿದ್ವಿ, 2 ಬೋರ್ಲಿ ಫಸ್ಟ್ ಕ್ಲಾಸ್ ನೀರ್ ಬರ್ತಾ ಇದೆ. ಈ ಶುಂಠಿ, ಬಾಳೆ, ಕಬ್ಬು ಹಾಕೊಳ್ಳಿ ಇದಾಯ್ತು. ಕಬ್ಬಿನ ಕೃಷಿನಲ್ಲಿ ನೀವು ಒಟ್ಟಲ್ಲಿ ಒಳ್ಳೆ ಆದಾಯ ಮಾಡಿದಿರಿ? ಫಸ್ಟ್ ಕ್ಲಾಸ್ ಆದಾಯ ಆಗಿದೆ ಸರ್ ನಮ್ಗ. ಅದೇ ತರ ಈ ಇತ್ತೀಚೆಗೆ ಲೇಬರ್ ಖರ್ಚು ಬೀಳತೆ ಇರೋಂಗಂಟ ಸ್ವಲ್ಪ ಖರ್ಚು ಬೀಳ್ತದೆ, ಆದ್ರೂ ಗೊಬ್ಬರಕ್ಕೆಲ್ಲ ರೇಟ್ ಜಾಸ್ತಿ ಆಯ್ತು. ಕಾಂಪ್ಲೆಕ್ಸ್ ಇವೆಲ್ಲ ರಾಸಾಯನಿಕ ಗೊಬ್ಬರದಲ್ಲೂ ರೈಟ್ ಡಿಮ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಇದಾಗ್ಬೋದು. ನಮ್ಗೆಂತೂ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗ ಜಾಸ್ತಿ ಅಂತ ಏನು ಇದ್ ಬರ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಷ್ಟು ರಾಸು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 6 ರಾಸು ಇದೆ, 4 ಹಸು, 2 ಉಳುಮೆ ಮಾಡಕ ಯತ್ನ. ಅಂದ್ರೆ ಆರು ರಾಸನ್ನ ಗೊಬ್ಬರ ನಿಮ್ಗೆ 10 ಎಕರೆಗೆ ಸಾಕಾಗುತ್ತಾ? ಸಾಕಾಗಲ್ಲ ಸರ್, ತಗೋಬೇಕಾಯ್ತು. ಹೊರಗಡೆ ತಗೊಳ್ತೀರಿ? ತಗೋತೀನಿ ಸರ್. ಟ್ರಾಕ್ಟರ್ ಗೆ 2,500 ರೂಪಾಯಿ ಅಂತೆ, ಒಂದು 5 ಸರ್ ಒಂದು 15 ಟ್ರಾಕ್ಟರ್ ತಗೊಂಡಿದ್ದೀನಿ. ಕಬ್ಬಿನಲ್ಲಿ ಒಳ್ಳೆ ಆದಾಯ ಮಾಡಿದೀನಿ, ಯಾವುದೇ ರೀತಿಯಾದ ನಷ್ಟ ನಮಗೆ ಆಗಿಲ್ಲ ಅಂತ. ಈಗ ಪುನಃ ಶುಂಠಿ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶುಂಠಿಯನ್ನ 10 ಎಕರೆ ಜಮೀನಿಗೆ ಹಾಕಿದಿರಿ ಸರ್? ಒಂದು ಫಸ್ಟ್ ಎಲ್ಲ ಒಂದು 1/2 ಎಕರೆ 3/4 ಎಕರೆ 1 ಎಕರೆ 1/2 ಎಕರೆಯಿಂದ ಈಗ 4 ಎಕರೆಗೆ ಬಂದು 5 ಎಕರೆ ಹೋದ ಸರ್. 5 ಎಕರೆ ಹಾಕ್ಸಿ ಸರ್, 5 ಎಕರೆ ಹಾಕ್ಸಿ ರೈಟ್ ಡೌನ್ ಆಗ್ಲಿ ಹಾಗೆ ಒಳ್ಳೆ ಬೆನಿಫಿಟ್ ಇತ್ತು ಸರ್ ಶುಂಠಿಲಿ. 3,500-4,000 ಕೊಟ್ಟಿದೀನಿ, ಹಂಗಾಗಿ ಏನ್ ತೊಂದ್ರೆ ಇತ್ತಿಲ್ಲ. 60 ಕೆಜಿಗ 60 ಕೆಜಿ ಒಂದ್ ಚೀಲೆಗ 4,000 ಕೊಟ್ಟಿದ್ದೀನಿ, ನನ್ಗೆ ಒಳ್ಳೆ ಆದಾಯನೇ ಬಂದಿತ್ತು. ಅದೇ ತರ ಖರ್ಚು ಬತ್ತಿತ್ತು ಅಂದ್ರೆ ಶುಂಠಿ ಅಂದ್ಮೇಲೆ ಇದ್ದೇ ಇರ್ತ ಸರ್. ಬೇರೆ ಬೆಳೆನ 4 ಎಕರೆ ಮಾಡಬಹುದು, ಇದು 1 ಎಕರೆ ಮಾಡೋದು, ಅಷ್ಟು ಖರ್ಚು ಬೀಳ್ತದ ಅಲ್ಲ. ಈಗ ಶುಂಠಿಯನ್ನ ನೀವು ಬೆಳಿಬೇಕು ಅಂತ ಎಲ್ಲಿ ನಿಮ್ಗೆ ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು? ನಮ್ ಜಮೀನು ಒಬ್ರು ಕೇರಳದವ್ರು ಬಂದು ಜಮೀನು ತಕೊಂಡು ಹಾಕಿದ್ರು ಜಮೀನು, ಅವರೇ ಅವ್ರ ಹತ್ರನೇ ಬೀಜ ಕೊಟ್ಟು ಅವರೇ ಹಾಕ್ಸಿದ್ರು. ಹಂಗಾಗಿ ನನ್ಗೆ ಒಂದು 7 ವರ್ಷ ಆಗಿದೆ, ಇದು 8ನೇ ವರ್ಷ. 8 ವರ್ಷದಿಂದ ಅವರಿಂದ ನಿಮ್ಗೆ ಒಂದು ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು. ನೀವು ನಿಮ್ ಜಮೀನ ಅವ್ರು ಕೊಡ್ಲಿಲ್ಲ? ನಾ ಕೊಡ್ಲಿಲ್ಲ, ನೀವೇ ಸ್ವತಃ ಬೆಳೆಯಂಗಾಗ್ಬಿಟ್ಟು ಅವರೇ ಹೇಳಿ ಅವರೇ ಹೀಗಾಗಿ ಅವರಿಂದ ನಾನ್ ನೋಡ್ಕೊಂಡು. ಅವ್ರದ್ದು ರೈಟರ್ ಒಬ್ಬಿದ್ದ ಬೀನು ಅಂತ, ಅವನಿಂದ ನನ್ಗ ನೀ ಹಾಕಿಯೋಣ ಹಾಕಿಯೋಣ ಅಂತ ಅನ್ಬಿಟ್ಟು ಹಾಕ್ಸಿ ಮಾರ್ಗದರ್ಶನ ಕೊಟ್ರು. ಮಾರ್ಗದರ್ಶನ ಕೊಟ್ಟು ಫಸ್ಟ್ ಕ್ಲಾಸ್ ಬೆಳೆದು ಒಂದ್ 5-6 ವರ್ಷ ಒಳ್ಳೆ ರೈಟು ಸಿಕ್ತು, ಒಳ್ಳೆ ಶುಂಠಿ ಇಳುವರಿ ಬಂತು. ಕಳ್ಸಾರಿ ಏನಾಯ್ತು, ಮುಂದೆ ಎಷ್ಟು ಎಷ್ಟು ರೇಟು ಅಂದ್ರೆ ನಿಮ್ಗೆ ಸರಾಸರಿ 1 ಎಕರೆಗೆ ಎಷ್ಟು ಆದಾಯ ಮಾಡಿರ್ಬೋದು ಸರ್? ಅದು 2,500 ರೂಪಾಯಿ ನಿಂತ್ಕೊಂಡ್ರು ಲಾಸ್ ಆಗಲ್ಲ ಸರ್. ಒಂದ್ 400-500 ಮೂಟ ಚೀಲ 400 ಚೀಲ 60 ಕೆಜಿ ಚೀಲ 400 ಚೀಲ ಮೇಲೆ ಬಿತ್ತು ಅಂತಂದ್ರೆ 1 ಎಕರೆಗೆ ನಮ್ಗ ಲಾಸ್ ಏನು ಆಗಲ್ಲ. ಎಷ್ಟು ಸಿಗ್ಬೋದು ಆದಾಯ ಅಂತಂದ್ರೆ? ಈಗ 400 ಚೀಲಗೆ ಅಂತಂದ್ರೆ ಅಲ್ಗ ಒಂದ್ 16-17 ಲಕ್ಷ ರೂಪಾಯಿ ಗಂಟ ಆಗೋಯ್ತ ಸರ್. 1 ಎಕರೆಗೆ 400 ಚೀಲ ಆದ್ರೆ ಒಂದ್ 10,000 ರೂಪಾಯಿ 10 ಲಕ್ಷ ರೂಪಾಯಿ ಗಂಟ ಆಯ್ತದ. ಖರ್ಚೆಲ್ಲ ಎಷ್ಟಾಗುತ್ತೆ? ಖರ್ಚು 1 ಎಕರೆಗೆ 3 ಲಕ್ಷದಿಂದ 4 ಲಕ್ಷ ಬರುತ್ತೆ ಸರ್. ಬರುತ್ತೆ. ಸ್ವಲ್ಪ ಈ ಶುಂಠಿ ಕೃಷಿಯ ಒಂದು ವಿಧಾನವನ್ನ ಹೇಳಿ, ಅದನ್ನ ನಾವು ಭೂಮಿ ಹದ ಮಾಡೋದ್ರಿಂದ ಅದು ಬೆಳೆ ತೆಗೆಯ ತನಕ ತಿಳಿಸ್ಕೊಡಿ. ಶುಂಠಿ ನಾನು ಮೊದಲು ಅಂತಂದ್ರೆ ಮಾಮೂಲು ಉಳುಮೆ ಮಾಡ್ತೀನಿ ಸರ್, ಟ್ರ್ಯಾಕ್ಟರ್ನಲ್ಲಿ ಸಿಂಗಲ್ ನೇಗಿಲು ಹೊಡಿಸ್ತೀವಿ, ಇಲ್ಲಾಂದ್ರೆ ಇಟಚಿಲಿ ಬಗ್ಗಿಸ್ತೀವಿ. ಇಟಚಿಲಿ ಬಗ್ಗಿಸ್ಬಿಟ್ಟು ಅದನ್ನ ಮತ್ತೆ 5 ನೇಗಿಲು ಅಂತ ಐತೆ, 5 ನೇಗಿಲು ಹೊಡಿಸಿ ಆಮೇಲೆ ಮತ್ತೆ ರೋಟ್ರಿ 2 ಮೈ ಹೊಡಿಸಿ ಆಮೇಲೆ ಬೆಡ್ಡು ಒಬ್ರು ಕೆಲವರೆಲ್ಲ ಇಟಚಿಲಿ ಏನ್ ಹೊಡಿಸ್ಬೇಕು? ಇಟಚಿಲಿ ಭೂಮಿನೇ ಅಗಿಸ್ಬೇಕು ಸರ್, ಒಂದೇ ಸೈಮ್ ಒಂದ 1.5-2 ಅಡಿ ನಾಟಕ ಬಗ್ಗಿಸ್ಕೋಬೇಕು. ಆ ಬಗ್ದ ಆದ್ಮೇಲೆ ಮತ್ತೆ 5 ನೇಗಿಲು ಹೊಡಿಸ್ಬೇಕು, 5 ನೇಗಿಲು ಆದ್ಮೇಲೆ ರೋಟ್ರಿ 2 ಮೈ ಹೊಡಿಸಿ ಮಾಮೂಲು ಬೆಡ್ಡು ಮಾಡ್ತೀವಿ, 2 ಗುಳಿ ಬೆಡ್ಡು ಇಲ್ಲರ 3 ಗುಳಿ ಬೆಡ್ಡು ಅಂತ. 3 ಗುಳಿ ಮೊದ್ಲು ಮಾಡ್ತಿದ್ವು, 3 ಗುಳಿಗ ಮಳೆಗಾಲಕ್ಕೆ ರೋಗ ಬರ್ತಿತ್ತು, ಹಂಗಾಗಿ ಈಗ ಎಲ್ಲ 2 ಗುಳಿನೇ ಹಾಕೋದು. ಜಾಸ್ತಿ ಕೇಳದವ್ರು ನೋಡಿ ಅನುಸರಿಸಿ ಅವ್ರನ್ನ ಅವ್ರ ತರ ಏನ್ ಮಾಡ್ತಾರ ಅದ್ ಮಾಡಿ ಈಗ ನಾವು 2 ಗುಳಿಗೆ ಬಂದಿವಿ. 2 ಗುಳಿಗ ಈಗ ಒಂದ್ 1 ಎಕರೆಗೆ 600-650 ಬೆಡ್ ಬೀಳ್ತದ. ಬೆಡ್ ಮಾಡಿಸ್ಬಿಟ್ಟು ಶುಂಠಿ ಬೀಜ ನಾಟಿ ಮಾಡ್ತೀನಿ ಸರ್. ಈ ಬಿತ್ತನೆ ಬೀಜ ಎಲ್ಲ ಏನ್ ಮಾತ್ರನೇ ಮಾಡ ಹಿಂದೆ ಒಂದು 6-7 ವರ್ಷದಿಂದ ನಾವು ತಗದ ಹಾಕೊಂಡಿಲ್ಲ, ನಾವೇ ನಮ್ಮದೇ ಬೀಜ ನಾವು ಚೆನ್ನಾಗಿರೋ ನೋಡಿ ಆಯ್ಕೆ ಮಾಡಿಕೊಂಡಿರ್ತೀನಿ. ಅಲ್ಲ ಈಗ ಇವಾಗ ಬಿತ್ತನೆ ಬೀಜಕ್ಕೆಲ್ಲ ನೀವು ಬೇರೆ ಬೇರೆ ಕಂಪನಿಗಳು ಮತ್ತೆ ಬಿತ್ತನೆ ಬೀಜವನ್ನ ಮಾಡುವಂತವ್ರ ಮೇಲೆ ರೈತರು ಹೆಚ್ಚು ಅವಲಂಬಿತರಾಗಿದ್ದಾರೆ. ಬಿತ್ತನೆ ಬೀಜಕ್ಕೆ ಇಟ್ಕೊಂಡಂತ ಶುಂಠಿ ನಿಮ್ಗೆ ಅದರಲ್ಲಿ ಬೀಜೋಪಚಾರ ಬೇರೆ ಬೇರೆ ರೀತಿಯಾದಂತದ್ದೆಲ್ಲ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ಅಳವಡಿಸ್ಕೊಳ್ತೀರಾ? ನಾವು ಮಾಡ್ತೀನಿ ಸರ್. ಅದು ಮೊದಲು ಬೀಜನ ಶುಂಠಿ ಚೆನ್ನಾಗಿರೋದು ಒಂದ್ ಜಾಗನ ಅಷ್ಟು ನೋಡಿ 1 ಎಕರೆಗೆ 25-30 ಮೂಟೆ ಬೇಕು ಸರ್. ಈಗ 2 ಗುಳಿ ಬೆಡ್ ಒಂದು 30 ಮೂಟೆ ಕಳಿಸ್ತೀವಿ, 32 ಮೂಟೆ ಕಳಿಸ್ಕೊತೀವಿ. ಅದ ಮುರಿಸಿ ಕ್ಲೀನ್ ಆಗಿ ಅದ ಮುರಿಸಿ ಮಾಣಿಗೆ ಔಷಧಿ ಹಚ್ಚಬೇಕು. ಮಾಮೂಲು ಒಂದ್ 2-3 ತರ ಔಷಧಿ ಇದೆ, ಡಾಕ್ಟರಿನ ಸಕ ಮತ್ತು ಸ್ಪ್ರಿಂಟ್ ಆಮೇಲೆ ಇನ್ನೊಂದು ಎಂಡೋಸಲ್ಫನ್ ಅಂತ ಇದೆ, ಒಂದು ಇನ್ನೂ 4-5 ತರ ಇದೆ. ಎಲ್ಲ ಅಜ್ಜಿಸಿ ಚೀಲ ಮಾಡಿ ನೆರಳಲ್ಲಿ ಬಿಸಿಲು ಒಣಗಕ್ಕಿಲ್ಲ, ನೆರಳಲ್ಲಿ ಒಂದ್ ಮರದ್ಗಡ್ಡಲೆ ಇಲ್ಲಾಂದ್ರೆ ಎಲೆ ಒಂದ್ ಮಡಗಿರ್ತೀವಿ, ಮಡಗ್ಬಿಟ್ಟು ಬೀಜನ ಶುಂಠಿ ಚೀಲ ಮಾಡ್ತೀವಿ ಸರ್. ಮೊದ್ಲು ಸುರಿತಿದ್ವು, ಈಗೇನು ಲಾಟ್ ಹೊಡಿತೀವಿ, ಲಾಟ್ ಮಾಡಲ್ಲ ಈಗ, ಎಲ್ಲ ಚೀಲ ಮಾಡ್ತೀವಿ. ಅದೇ ಕೆಂಪು ಚೀಲ ಬರ್ತದ, ಬರ ಚೀಲಲ್ಲಿ ಚೀಲ ಮಾಡಿ ಒಂದ್ 30-30 ಕೆಜಿ ಚೀಲ ಮಾಡ್ಕೊಂಡು ಮಡಿಕೊಂಡಿರ್ತೀವಿ. ಆಗ ಶುಂಠಿ ಒಂದ್ 15-20 ದಿನ ಅಲ್ಲೇ ಲಾಟಲ್ಲೇ ಇರ್ತದ, ಲಾಟಲ್ಲಿ ಇದ್ದಾಗ ಆಗ ಬೀಜ ಜಮೀನೆಲ್ಲ ರೆಡಿ ಆಯ್ತು ಅಂತಂದ್ರೆ ಬೀಜ ನಾಟಿ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಬಿತ್ತನೆಗಿಂತ ಮುಂಚೆ ನೀವು ಬೀಜೋಪಚಾರ ಮಾಡ್ತೀರಿ? ಮಾಡೇ ಮಡಗ್ಬೇಕು ಸರ್. ಅದು ಬೀಜ ಮುರಿಸ್ತ ಒಂದ್ ಮಾಣಿಗೆ ಔಷಧಿ ಅಜ್ಜಿಯೇ ಮಡಗ್ಬೇಕು, ಇಲ್ಲ ಅಂದ್ರೆ ರೋಗ ಬಾಧೆ ಕಾಡುತ್ತೆ. ರೋಗ ಬಾಧೆಗೆ ಅದ ಔಷಧಿ ಅಜ್ಜ ಸರ್, ಬ್ಯಾಕ್ಟೀರಿಯ ನಾಶಕ ಅದು ಇದು ಅಂತ ಅಜ್ಜ ಮೇಲೆ ಅದು ಯಾವ್ದೇ ಒಂದು ಕ್ರಿಮಿಕೀಟ ಇದಾಗಿದ್ರು ಚೂರು ಅಟ್ಯಾಚ್ ಆಗಿರುವ ಔಷಧಿ ಅಜ್ಜಿ ಮಡಗ್ಬೇಕು. ನಾಟಿ ಮಾಡೋ ವಿಧಾನ ಹೇಗೆ ಅಂತ ಶುಂಠಿಯನ್ನು? ನಾಟಿ ಅಂತಂದ್ರೆ ಮಾಮೂಲು ಬೆಡ್ ಮಾಡ್ತೀನಿ ಸರ್. ಈಗ 2.5 ಅಡಿಗೆ 2.5 ಅಡಿ 2.5 ಅಡಿಗೆ ಒಂದ್ ಬೆಡ್ ಮಾಡ್ಕೊಂಡಿರ್ತೀನಿ. ಬೆಡ್ ಮಾಡ್ಕೊಂಡು 2 ಗುಳಿ ಬೆಡ್ ಮೊದ್ಲು ಬೆಡ್ಡ ಆದ ತಕ್ಷಣ ಮಾಮೂಲು ಗುಳಿ ಗುಳಿ ಹೊಡ್ಕೊಂಡು ಶುಂಠಿಗೆ ಮೊದಲು ಪೊರೇಟ್ ಕಾಳು ಮತ್ತು ಡಿ ಎ ಪಿ ಬೆವನಿಂಡಿ ಆಮೇಲೆ ರೀಜೆಂಟು ಮೂರನ್ನು ಮಿಕ್ಸ್ ಮಾಡಿ ಗುಳಿ ಗುಳಿಗೆ ಹಾಕ್ಸಿ ಅದಾದ್ಮೇಲೆ ಶುಂಠಿ ಹಾಕ್ಸಿ ಶುಂಠಿಯ ಮೇಲೆ ಬೆನ್ನು ಗೊಬ್ಬರ ಹಾಕ್ಸಿ ಅದ್ರ ಮೇಲೆ ಮಣ್ಣು ಹಾಕ್ಸಿ ಸೋಗ್ ಮುಚ್ಚಿಸ್ತೀನಿ ಸರ್. ಸೋಗ್ ಮುಚ್ಚಿಸ್ಬಿಟ್ಟು ನೀರು ಹೊಡಿತೀನಿ ಜಟ್ಟು ಮಾಮೂಲು ಪೈ ಮಾಮೂಲು ಜಟ್ಟಲ್ಲಿ ಹೊಡಿಯೋಕ್ಕಾಗಲ್ಲ ಅದಕ್ಕಾಗಿ ಹೂ ಜಟ್ಟು ಅಂತ ಬರ್ತದೆ ನೋಡಿ ಅದು ಪಿಂಕ್ಲರ್ದು ಆತರ ಜಟ್ಟಲ್ಲೇ ಮಾಡಿಸ್ತೀನಿ ಸರ್. ಅಂದ್ರೆ ಅದಕ್ಕೆ ನೀರನ್ನ ಹಾಯಿಸೋದು ಆ ಥರದ್ದು ಏನ್ ಮಾಡಲ್ಲ ಪೂರ್ತಿ ಅದು ಬೆಳೆ ಬರೋ ತನಕ ಜಟ್ಟದ ನೀರು ನಿರ್ವಹಣೆ ಮಾಡ್ತೀರಾ? ಅದು ಮಾಮೂಲು ಬೋರ್ ನೀರೇ ಆಗ್ಬೇಕು ಸರ್. ಇದು ನಾಲೆ ನೀರಂತೂ ಸೋಕ್ಸಂಗೆ ಇಲ್ಲ ಆಯ್ಸಾಗಿಸೋದು ಏನು ಮಾಡೋಕ್ಕಾಗಲ್ಲ. ನೀರು ನಿಲ್ಲಂಗೂ ಇಲ್ಲ ನೀರು ಇಲ್ದಂಗೆ ಇರಂಗೂ ಇಲ್ಲ. ನೀರು ಒಂದಿನ ತಂಗಂಗಿಲ್ಲ ಸರ್ ಆ ಶುಂಠಿ ಬಾಳಲ್ಲಿ. ಆ ತರ ಇರ್ಬೇಕು ಶುಂಠಿ ಇಳಿಜಾರಾಗಿ ಡ್ರೈನ್ ಮಾಡಿಸಿ ಡ್ರೈನ್ ತಗೋಗಿ ಅಲ್ಲ ಬಾಳಲ್ಲಿ ಡ್ರೈನ್ ಕೆಡಿಬೇಕು ನೀರು ನಿಂತ್ಕೊಳಕಿಲ್ಲ. ಎಷ್ಟು ದಿನಕ್ಕೊಂದ್ಸರಿ ನೀರನ್ನು ಕೊಡ್ತೀರಿ? ಈ ಬ್ಯಾಸ್ಗೆ ಅಲ್ಲ ಸರ್ ಬ್ಯಾಸ್ಗೆ ಹಾಕದ್ ಮುಂಪಟ್ಲೆ ಎರಡೆರಡು ದಿನಕ್ಕೂ ಒಂದೊಂದ್ಸರಿ ಚೆನ್ನಾಗಿ ನೀರು ಕೊಡ್ಬೇಕು. ಮೂರ್ ಮೂರ್ ಗಂಟೆ ಟೈಮ್ ಒಂದ್ ಜಟ್ಟು ಎಷ್ಟು ಜಟ್ಟು ಹೊಡಿತಾವ ಬೋರು ಅವರು ಅಷ್ಟು ಲೈನ್ ಮಾಡ್ಕೊಂಡು ಸ್ವಲ್ಪ ತ್ಯಾವ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ತ್ಯಾವ ಹಾರಕ್ಕಿಲ್ಲ ಊಟ ಅಂದ್ಮೇಲೆ ಒಂದ ಮೂರ್ ದಿನ ನಾಲ್ಕು ದಿನಕ್ಕೆ ಒಂದೊಂದ್ಸರಿ ಕೊಟ್ಕೋದ್ರಿ ಅಂತ ತೊಂದ್ರೆ ಇಲ್ಲ. ಕನಿಷ್ಠ ಅಂತಂದ್ರೆ ಒಂದ್ 25 ಒಂದ್ ತಿಂಗ ಬೇಕು ಸರ್. 30 ದಿನಗಂಟು ಮೊಳಕೆ ಕಡಿಯೋದು ಕಡಿತೇ ಇರ್ತ. ಮೊಳಕೆ ಬರ್ಬೇಕಂದ್ರೆ 25 ದಿನ 30 ದಿನ ಬೇಕು. ಹಾಕದ 15 ದಿನ 20 ದಿನ ಮೇಲೆ ನಾವು ಗ್ರಾಮಸಿನ್ ಮತ್ತು ಆಕ್ಸಿ ಗೋಲ್ಡ್ ಅಂತ ಅದ ಸಿಂಪಡಣೆ ಮಾಡ್ತೀವಿ ಕಳೆಯಾಗ. ಅದ ಹೊಡೆದ 2 ತಿಂಗಳ ಗಂಟೆ ಕಳೆ ಬತ್ತೆ ಬರಲ್ಲ ಅದಕ್ಕ ಶುಂಠಿಗ. ಆಮೇಲೆ ಆದ್ರೂ ಕಳೆ ಬಂದೇ ಬರುತ್ತಲ್ಲ. ಹಾಗೊಂದ್ ಆರುಗಳು ಸರ್ ಕಿಳಿಸ್ಲೇಬೇಕು. ಕೈಯಿಂದ ಆಳ್ಬಿಟ್ಟು ಕಳಾರಿ ಕೇಳಂಗಿಲ್ಲ ಕೈಲಿ ಜಕ್ಕದಷ್ಟೇ. ಬೆಡ್ ಬೆಡ್ ಮೇಲೆಲ್ಲ ಕಿತ್ಕೊಂಡು ಬಾಳ್ಗಳೆಲ್ಲ ಕೆಲವರು ಗ್ರಾಮಸ್ಥನ ರೌಂಡ್ ಅಪ್ ಹೊಡ್ಕೋತಾರ. ನಾವು ಹೊಡೆಯಲ್ಲ, ನಾವು ಭೂಮಿ ಆಳ ಇತ್ತು ಅಂದ್ಬಿಟ್ಟು ಹೊಡೆಯಲ್ಲ. ಯಾವಾಗ್ಲೂ ಕಳೆ ಕಿಳಿಸಿ ಹೊರಗಡೆ ತಗ್ಸೋದು. ಈ ಕಳೆ ಎಲ್ಲ ಕಿತ್ತಾದ್ಮೇಲೆ ಪುನಃ ಅದನ್ನ ಬೆಳೆ ಎಷ್ಟು ತಿಂಗಳಿಗೆ ನಿಮ್ಗೆ ಅದು ಕುಯ್ಲಿಗೆ ಬರುತ್ತೆ? ಅಲ್ಲ ಸರ್, ಅದು ಕೆಲವರು ಈಗ 5-6 ತಿಂಗಳಿಗೆ ಕೆಲವ್ದು ರೋಗ ಹೊಡ್ಬಿಡ್ತಾ ಕೆಲವರು ಆಗ 5-6 ತಿಂಗಳಿಗೆ 3-4 ತಿಂಗಳಿಗೆ ರೋಗ ಬಂದು ಸ್ಟಾರ್ಟ್ ಆಯ್ತದ ಸ್ಟಾರ್ಟ್ ಆದ ಕಿತ್ ಕೊಡ್ಬಿಡ್ತಾರ. ಕೆಲವರು 8 ತಿಂಗಳಾದ್ರು ಕೇಳಲ್ಲ, 1 ವರ್ಷ ಆದ್ರೂ ಕೇಳಲ್ಲ. ಈಗ ನಾನು ಹಾಕಿರೋದು ಮತ್ತೆ ಹಾಕಿದೀನಿ, ಹಾಕಿ 20 ದಿನ ಆಗಿದೆ. ಈಗ 2 ಎಕರೆ ಹಾಕ್ಸಿದೀನಿ. ಈಗ ಹಾಕಿರೋದು 2 ಎಕರೆ ಹಂಗೆ ಇದೆ, ಕಿತ್ತೇ ಇಲ್ಲ. ಅದು ಬಿತ್ತನೆಕ್ ಮಾತ್ರ 40 ಮಟ ಕಿಳಿಸ್ಕೊಂಡಿದೆ, 40 ಒಂದು 60 ಮಟ ಕಿಳಿಸ್ಕೊಂಡಿದೆ. ಅಷ್ಟು ಬಿಟ್ರೆ ಇನ್ನು ಕಿತ್ತೇ ಇಲ್ಲ. ಅಂದ್ರೆ ನಿಮ್ಗೆ ದೀರ್ಘಕಾಲ ಅದಿದ್ದಷ್ಟು ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತಾ? ಅಲ್ಲ ಸರ್, ಸಿಗುತ್ತಂದ್ರೆ ರೈಟ್ ಬಂದ್ರೆ ಸಿಗ್ತದ. ರೈಟ್ ಬರ್ಲಿಲ್ಲ ಅಂತಂದ್ರೆ ಹೋದ ಸರಿ 17 ಲಕ್ಷ ಕಟ್ ಮಾಡಿ 5 ಎಕರೆ ಹಾಕ್ಸಿ 17 ಲಕ್ಷ 80 ಸಾವಿರ ಕಟ್ ಮಾಡಿ 9 ಲಕ್ಷ ಸಿಕ್ತು ಸರ್. ಬರೀ 750 ರೂಪಾಯಿ 800 ರೂಪಾಯಿ ಕೊಟ್ಟದ್ ಶುಂಠಿನ. ಇದಕ್ ಮುಂಚೆ ಏನ್ ಆದಾಯ ಮಾಡಿದ್ರಿ ಸರ್? 1 ಎಕರೆಗ 8 ಲಕ್ಷ 10 ಲಕ್ಷ ಗಂಟು ಮಾಡಿದ್ವು ಒಂದ್ 3ನೇ ವರ್ಷದಿಂದ ಆಚೆಗೆ. ಈಗ 10,000 ರೂಪಾಯಿ ಗಂಟ ಆಗಿತ್ತು ಸರ್. ಒಂದ್ಸರಿ 4-5ನೇ ವರ್ಷದಲ್ಲಿ 10,000 ರೂಪಾಯಿ ಆಗಿದ್ದು ಒಂದು ಬರೀ 60 ಕೆಜಿ ಚೀಲಗ. ಯಾಕೆ ರೇಟ್ ಯಾಕೆ ಕಡಿಮೆ ಆಗ್ಬಿಡ್ತು ಅಂತ ನಿಮ್ಗೆ ಅನಿಸ್ತು? ಎಲ್ಲಾ ನಮ್ಮ ರೈತರು ಕೇರಳ ಮಾತ್ರ ಆಗ್ತಿರು, ರೈತರುಗಳೆಲ್ಲ ಹಾಕಕ್ ಶುರು ಮಾಡಿದ್ರಲ್ಲ ಆಗ ಅದು ಹೊರಗಡೆ ಹೋಗ ಮಹಾರಾಷ್ಟ್ರ ಆ ಕಡೆ ಹೋಯ್ತಿತ್ತಲ್ಲ, ಅದು ಕಮ್ಮಿ ಆಗೋಯ್ತು. ಹಂಗಾಗಿ ರೇಟ್ ಕಮ್ಮಿ ಆಗೋಗಿದೆ ಸರ್. ಈಗ ರೇಟ್ ಕಡಿಮೆ ಆಗಿ ನನಗೆ ನಿಮ್ಗೆ ಲಾಸ್ ಆಯ್ತು ಅಂತ ಗೊತ್ತಾಯ್ತು. ಈಗ ನೀವು ಅದನ್ನ ಸರಿದೂಗಿಸ್ಕೋಬೇಕು ಅಂದ್ರೆ ಏನ್ ಕ್ರಮ ತೆಗೆದುಕೋಬೇಕು ಅಂತ ಅನ್ಕೊಂಡ್ರಿ? ಅದಕ್ಕೆ ಸರ್ ಈಗ ಹೊಸಿ ಹಾಕೊಂಡು ಎಷ್ಟಾಯ್ತು ಸ್ವಲ್ಪ ರೈಟ್ ಬಂದದಕ್ಕೆ ಕೊಟ್ಕೊಂಡು ನೀನು ಅದು ಇದು ಜಮೀನ್ ಬೇರೆ ಜಮೀನಲ್ಲಿ ಇದ್ ಮಾಡಕ್ಕಾಗಲ್ಲ. ನಮ್ ಸ್ವಂತ ಜಮೀನಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನ ಸ್ವಲ್ಪ ಮೊದ್ಲು ಆದಾಯ ಬಂದಿತ್ತಲ್ಲ ಆ ತರ ಲೆವೆಲ್ ಮಾಡ್ಕೊಂಡು ಮಾಡ್ಕೋಬೇಕು ಸರ್ ಅಷ್ಟೇ. ಇವಾಗ ಆಯ್ತು ರೇಟು ಅಂದ್ರೆ ಒಂದ್ಸರಿ ಆದಾಯ ಮಾಡಿದ್ರೆ ನಷ್ಟ ಆದ ತಕ್ಷಣ ಎಚ್ಚೆತ್ಕೊಂಡು ನೀವು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಯಾವ ರೀತಿ ರೋಗ ಶುಂಠಿಗೆ ತೆಗೆದ್ಬೋದು, ಅದನ್ನ ಹೇಗೆ ನೀವು ರೋಗ ನಿರ್ವಹಣೆಗೆ ಯಾವ ಏನೇನು ಔಷಧಿಗಳನ್ನ ಸಿಂಪಡಿಸ್ತೀರಿ, ಯಾವ ವಿಧಾನದಲ್ಲಿ ಔಷಧಿ ಸಿಂಪಡಿಸ್ತೀರಿ ಅಂತ ಹೇಳಿ? ನಾವು ಮೊದಲು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಶುಂಠಿಗೆ ಬರದೇ ಕೊಳ ರೋಗ ಅಂತ ಸರ್. ಅದು ಹಾಕದ 2-3 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ 5-6 ತಿಂಗಳು ಕಳೆದ್ಮೇಲೆ ಬೆಲ್ಲದ ಕೆಡೋದ್ ಬರ್ತ, ಅದ್ಯಾವ ನಮ್ಗೆ ಲಾಸ್ ಮಾಡಲ್ಲ ಸರ್. ಅದು ಕೊಳ ರೋಗ ಬಂದ್ಮೇಲೆ ಜಮೀನು ಹೋದಂಗೆ, ಅದು ಶುಂಠಿನೇ ಹಾಳಾದಾಗ ಇಡೀ ಜಮೀನೇ ಹೋದಂಗ. ಅದು ಜಮೀನಲ್ಲಿ ಎಲ್ಲ ಒಂದ್ ಯಾವ ಮೂಲಲ್ಲಿ ಯಾರೋ ಒಂದ್ ಮೂಲ ಬತ್ತು ಅಂತಂದ್ರೆ ಅಪ್ಕ ಅಪ್ಕ ಹೋಯ್ತಾ ಇರ್ತಿ. ಇವತ್ ಇಲ್ಲಿ ನೋಡಿದ್ರೆ ಮುಂದಕ್ಕೆ ಇನ್ನೊಂದ 3 ದಿನದೊಳಗೆ ಒಂದ್ ಬೆಡ್ಡೆ ಉಂಟಾಗಿರುತ್ತ. ಮತ್ತೆ ಏನ್ ಮಾಡ್ತೀರಿ ಅದನ್ನ ತಡಿಬೇಕು? ಕೊಳ ರೋಗ ಬಂದದ್ಕ ನಾವು ಬ್ಯಾಕ್ಟೀರಿಯ ನಾಶಕ ಟ್ಯಾಗ್ರಾನು ಇನ್ನೂ ಒಂದ್ 2-3 ತರ ಔಷಧಿ ಇದೆ. ಈಗೇನ 40 ಸುಮಾರು ತರ ಕಂಡುಹಿಡಿದ್ಬಿಟ್ಟಿದಾರೆ ಸರ್ ಈಗ. ಅದ ಹಂಗಾಗಿ ಯಾವ್ಯಾವ ಔಷಧಿ ಅರ್ಜೆಂಟ್ ಗೆ ಒಂದ್ ಸ್ವಲ್ಪ ಡೆವಲಪ್ ಆಗಿರುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಆಗ್ಲಿ ಅಂದ್ಬಿಟ್ಟು ಅವಾಗ ಗುಳಿಗುಳಿಗ 3-4 ದಿನಕ್ಕೂ ಹಾಕೋಯ್ತಾ ಇರ್ತೀವಿ. ಈಗ ಸದ್ಯಕ್ಕ ನಾವು ಹೋದ ಸರಿ ಅಷ್ಟೇನು ರೋಗ ಬರ್ಲಿಲ್ಲ. ಹೇಗೆ ಔಷಧಿ ಸಿಂಪಡಣೆ ಮಾಡೋ ವಿಧಾನ ಹೇಳಿ? ಮೊದ್ಲು ಅದೇ ಕೊಳೆ ರೋಗ ಬುಡ್ಬುಡಕ್ಕೆ ಉಯ್ಯೋದು ಸರ್. ಅದು ಹೇಗೆ ಮಾಡ್ತೀರಿ? ನೀರಲ್ಲಿ ಹೇಗೆ ಮಿಕ್ಸ್ ಮಾಡ್ಕೋತೀರಿ? ಒಂದ್ 200 ಲೀಟರ್ಗ ಒಂದ್ 1 ಲೀಟರ್ ಅಷ್ಟು ಮಾಮೂಲು ಟ್ಯಾಗ್ರಂದು ಪೌಡ್ರು ಒಂದ್ ಕೆಜಿ ಅಷ್ಟು ಆಮೇಲೆ ಬ್ಯಾಕ್ಟೀರಿಯಾ ಸಕ ಒಂದ್ ಎಂಟತ್ತು ಪ್ಯಾಕೆಟ್ ಬರ್ತಾವ ಸರ್, ಅದೊಂದ್ ಹತ್ತು ಗ್ರಾಮ್ 15 ಗ್ರಾಮ್ ಪ್ಯಾಕೆಟ್ ಬರ್ತಾ, ಅದೊಂದು ಒಂದ್ ಹತ್ತು 12 ಪ್ಯಾಕೆಟು. ಆಮೇಲೆ ಇನ್ನೊಂದ್ 2-3 ತರ ಬರ್ತದೆ, ಸ್ಪ್ರಿಂಟು ಅದು ಇದು ಅಂತೆಲ್ಲ. ಅದ್ ತಗೊಂಡೋದು ಬುಡಗೆ ಎಲ್ಲೆಲ್ಲಿ ಬಂದಿದೆ ಅದ್ರ ಪಕ್ಕ ಆ ಕಡೆ ಈ ಕಡೆ ಬುಡ ಒಂದ್ 5 ಬುಡಗ ಹಾಕೋದು, ಈ ಕಡೆ 5 ಬುಡಗ ಹಾಕೋದು, ಹಂಗ ಹಾಕೊಂಡು ಒಂದ್ ಸ್ವಲ್ಪ ಕಂಟ್ರೋಲ್ ಆದ್ರೆ ಆಯ್ತ. ಅತಿ ಜಾಸ್ತಿ ಬಂದೊತ್ತಿಗೆ ಹತ್ರ ಯಾವ್ದು ಪ್ರಯತ್ನ ಬರಲದು, ಒಂದಿದ್ದಾಗಲೇ ನೋಡ್ಕೊಂಡ್ ಹಾಕ್ಬೇಕು. ಈಗ ಒಂದ್ ಎಲ್ಲೋ ಒಂದ್ 2 ಗುಳಿಗೆ ಬಂದ್ರೆ ಅದು ಪೂರ್ತಿ 2-3 ಬೆಡ್ ಹರಡ್ ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಮ್ಗೆ ಒಂದ್ ಕಡೆ ಕಂಡು ಬರ್ತಾ ಇದೆ ಅದು ಅಷ್ಟು ಬೆಳೆಯನ್ನ ನೀವು ತೆಗೆದ್ರೆ ಅದ ಮುಂದಕ್ಕೆ ಹರಡೋದು ಅವಾಯ್ಡ್ ಮಾಡ್ಬೋದಲ್ವಾ? ಅದ್ ಮಾಡ್ಬೋದು ಸರ್. ಅದ ಮಾಡ್ಬಿಟ್ಟು ನಾವು ಒಂದ್ ಸ್ವಲ್ಪ ಕೆಲವರು ಏನ್ ಮಾಡ್ತಾರ ಅಂತಂದ್ರೆ ತೆಗೆದ್ಬಿಟ್ಟು ಅದಕ್ಕೆ ಮ್ಯಾನ್ಸ್ ಕವರ್ ಇದೆ ನೋಡಿ, ಪ್ಲಾಸ್ಟಿಕ್ ಕವರ್ನ ಆ ಜಾಗಕ್ಕೆ ಹಾಕ್ಬಿಟ್ಟು ಮಣ್ಣ ಮೇಲೆ ಮಣ್ಣು ಮುಚ್ಚಿಬಿಡ್ತಾರ, ಅದು ಉಪಯೋಗ ಆಗ್ತದ. ಕೆಲವು ಏನಾಗಿದೆ ಅಂತಂದ್ರೆ ಸ್ವಲ್ಪ ಶುಂಠಿ ಮೊದ್ಲೇ ಎಲ್ಲೋ ಒಂಚೂರು ರೋಗ ಬಂದಿರುತ್ತ ಆ ಬೀಜ ಶುಂಠಿ, ಆಮೇಲೆ ಸ್ವಲ್ಪ ನೀರು ತೇವಾಂಶ ಜಾಸ್ತಿ ಇರ್ತದ ಜಮೀನಲ್ಲಿ, ತೇವಾಂಶ ಇರಕ್ಕಿಲ್ಲ ಡ್ರೈ ಜಮೀನ್ ಇಲ್ದೇ ಒಂದ್ ಸ್ವಲ್ಪ ಗದ್ದೆ ಜಮೀನ್ ತರ ಇರ್ತಾವಲ್ಲ ನೋಡಿ, ಅಂತ ಜಮೀನಲ್ಲಿ ಆಮೇಲೆ ಎರ್ಮಣ್ಣ ಜಮೀನ್ ಇರ್ತದ, ಎರ್ಭೂಮಿ ಇರ್ತದ ಅಂತ ಜಮೀನಲ್ಲಿ ಅಂತ ಅಂದಾಗ ಅವ್ ಜಾಸ್ತಿ ಬಂದೇ ಬರ್ತಾ, ಕಲ್ಚರ್ ಜಮೀನಲ್ಲಿ ಜಾಸ್ತಿ ಬರಲ್ಲ, ಜಮೀನಲ್ಲಿ ಅಂತೂ ಬಂದೇ ಬರ್ತಾ. ಆಗ ಎಲ್ಲಾ ಜಮೀನು ಅಗ್ಯಕಾಗಲ್ವಲ್ಲ ಸರ್, ಹಂಗಾಗಿ ಏನಾಯ್ತು ಅಂತಂದ್ರೆ ಒಂದು ಹೇಳ್ತಾವ ಅದ್ ಹೆಂಗಾಗಿದೆ ಅಂತಂದ್ರೆ ಅದೊಂಥರ ಇದ್ರ ಲೇಟ್ ಆಗಿ ಸಾಂಕ್ರಾಮಿಕ ಅಂತಂದ್ರೆ ಜಾಸ್ತಿ ಸ್ಪ್ರೆಡ್ಡು ಬೇಗ ಸ್ಪ್ರೆಡ್ ಆಗುತ್ತೆ. ಈ ಅದು ಇದು ಕ್ಯಾನ್ಸರ್ ಹಂಗ ಲೇಟ್ ಆಗಿ ಬರಲ್ಲ, ಮನುಷ್ಯರಿಗೆ ಕ್ಯಾನ್ಸರ್ ಗಿನ್ಸರ್ ಬಂದ ಸ್ವಲ್ಪ ದಿನ ಸುಮಾರು ಒಂದ್ 4-5 ವರ್ಷ ಬರ್ತಾರೆ. ಗ್ಯಾಂಗ್ರಿನ್ ತರ ಈಗ ಬಂದದ ಹಿಂಗ ಚಟ್ ನೋಡೋಣ. ಇತ್ತು ಇವಾಗ ಅದನ್ನೆಲ್ಲ ಔಷಧಿನ ಇಡೀ ಜಮೀನಿಗೆಲ್ಲ ಸಂಪೂರ್ಣ ಸಿಂಪಡಿಸ್ತೀರಾ? ಹಾ ಮಾಡ್ತೀನಿ ಸರ್. ಬೇರೆ ಅದು ಇದು ಅಂತ ಈಗ ಅವ್ರು ಒಂದ್ 2-3 ತರ ಔಷಧಿ ಬಿಟ್ಟಿದ್ದಾರೆ, ಹಟ್ಟಿಗಳು ಅದು ಇದು ಬಿಟ್ಟಿದ್ದಾರೆ, ಅದು ಹಾಕ್ತೀನಿ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಅವು ಯಾವ್ದಾರ ಒಂದ್ ಸ್ವಲ್ಪ ನಮ್ಗ ಸ್ವಲ್ಪ ಕಾಣುತ್ತೆ ಕಾಣ್ತದ. ಆಮೇಲೆ ಒಂಚೂರು ಅಕ್ಕಪಕ್ಕದಲ್ಲಿ ನಮ್ಗೆ ಯಾವ್ದೊಂದ್ ಸ್ವಲ್ಪ ಡೆವಲಪ್ ಆಗಿದೆ ಹಾಕಿ ಇದಾಗಿರ್ತ ಅದು ತಂದ ಹಾಕ್ತೀನಿ. ನಮ್ಮ ಗೊಬ್ಬರದ ಅಂಗಡಿಯವರು ಇತ್ತೀಚೆಗೆ ಆದಷ್ಟು ಸ್ವಲ್ಪ ಅಲ್ಲೇ ನಾವು ಈಗ 7-8 ವರ್ಷದಿಂದ ಈ ಶುಂಠಿ ಹಾಕೋದ್ರಿಂದ ಒಂದೇ ಅಂಗಡಿಗೆ ಹೋಗ್ತೀವಿ ಗೊಬ್ಬರದ ಔಷಧಿ ತರಕ್ ಆಗ್ಲಿ ಗೊಬ್ಬರ ತರಕ್ ಆಗ್ಲಿ ಅವರು ಇಂಥದ್ ಹಾಕಿ ಅಂತ ಹೇಳಿ ಪರಿಣಾಮಕಾರಿ ಆಗಿರೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಹತ್ತಿರ. ಆಮೇಲೆ ಒಬ್ರು ಈಗ ಔಷಧಿ ಕಂಪ್ನಿಯವರು ಒಬ್ಬೊಬ್ರು ಫೀಲ್ಡ್ ಆಫೀಸರ್ ಗಳು ಬಿಟ್ಟಿರ್ತಾರೆ, ಫೀಲ್ಡ್ ವರ್ಕ್ ಮಾಡ್ಕೊಂಡು ಒಂದ್ ಹುಡುಗರು ಬಿಟ್ಕೊಂಡಿರ್ತಾರ, ಆ ಹುಡುಗರು ಬಂದ್ಬಿಟ್ಟು ಅವ್ರವ್ರ ಹೇಳ್ತಾರ, ಅವಕ್ಕೂ ಅನುಸರಣೆಯಾಗಿ ನಾವು ಹೋಗ್ತೀವಿ. ನಿಮ್ಗೆ ಯಾವ್ದು ಹೆಚ್ಚು ಪರಿಣಾಮಕಾರಿಯಾಗಿ ಕಾಣುತ್ತೆ ಅದನ್ನ ನೀವು ಈಗ ನಾವು ಒಂದ್ 7-8 ವರ್ಷದಿಂದ ಹಾಕೋದ್ರಿಂದ ಸಾಮಾನ್ಯ ಆದಷ್ಟು ನಾವು ಬೇರೆ ಮಾಡಲ್ಲ, ನಾವು ಏನೋ ಸ್ವಲ್ಪ ಕಂಟ್ರೋಲ್ ಆಯ್ತದ ಅಂತದ ಔಷಧಿ ಹಾಕೋತೀವಿ. ರವಿಕುಮಾರ್, ನನ್ಗೆ ಇವಾಗ ನೀವು ಔಷಧಿ ಸಿಂಪರಣೆ ಅಂತ ಬಂದಾಗ ಕೇವಲ ಶುಂಠಿಗೆ ಮಾತ್ರ ಅಲ್ಲ, ಯಾವುದೇ ಬೆಳೆಗಾದ್ರೂ ಕೂಡ ರೈತರಿಗೆ ಈ ಕ್ರಿಮಿನಾಶಕಗಳನ್ನ ಬಳಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದನ್ನ ಬಳಸ್ಬೇಕಾದ್ರೆ ನೀವು ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ನಮಗೆ ಹಾನಿ ಆಗದೇ ಇರೋ ರೀತಿ ಯಾವ ರೀತಿ ಅದನ್ನ ಸಿಂಪರಣೆ ಮಾಡ್ತಾರೆ? ಮನುಷ್ಯನಿಗೆ ತೊಂದರೆ ಆಗದೇ ಇರ್ತಾರ ಅಥವಾ ನಮ್ಮ ಶರೀರ ಸೇರದೇ ಇರೋ ತರಕ್ಕೆ ಅದನ್ನ ಹೇಗೆ ನೀವು ಸುರಕ್ಷತೆ ತಗೊಳ್ತೀರಿ? ಏನಾಗಿದೆ ಸರ್, ಮೊದಲು ಬೆನ್ ಪ್ಯಾಕ್ ಅಂತಂದ್ರೆ ಔಷಧಿ ಕ್ಯಾನ್ ಸ್ಪ್ರೇಯರ್ ಬತ್ತಿತ್ತು ಒತ್ತದು, ಈಗಾಗಿ ಹಂಗಾಗಿ ಈಗ ಅದೇನು ಇಲ್ಲ ಸರ್. ಈಗ ಮಾಮೂಲು ಮೋಟ್ರು ಅದೇ ಬೆನ್ ಪ್ಯಾಕ್ ಅಲ್ಲೇ ಮೋಟ್ರ್ ಬಿಟ್ಬಿಟ್ಟಿದ್ದಾರೆ, ಕರೆಂಟ್ ಚಾರ್ಜರ್ ಕ್ಯಾನ್ ಬಂದಿದೆ, ಕ್ಯಾನ್ ಅಲ್ಲಿ ಈಗ ಭಾರಿ ಸೂಪ್ ಇದಾಗಿದೆ ಸರ್. ಮಾಸ್ಕ್ ಹಾಕತ್ತೀನಿ, ಮಾಸ್ಕ್ ಹಾಕೊಂಡು ಕೈಗ ಗ್ಲೌಸ್ ಹಾಕೊಂಡು ಮಾಮೂಲು ಇದ್ ಮಾಡ್ತಿದೀವಿ. ಸುರಕ್ಷತಾ ಕ್ರಮ ಎಲ್ಲ ತಗೋತೀನಿ ಸರ್. ಈಗ ಒಬ್ಬರೇ ಮಾಡಕ್ಕಾಗಲ್ಲ, ಅದು ಲೇಬರು ಕರ್ಕೋಬೇಕು. ಈಗ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ಬನೇ ಮಾಡಕ್ಕಲ್ಲ, ಮಕ್ಕಳು ಚಿಕ್ಕವು, ಒಬ್ರು ಓದ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಮಕ್ಕಳು? ಒಬ್ರು PUC ಮಾಡ್ತಾ ಇದ್ದಾನೆ, ಸೈನ್ಸ್ ತಗೊಂಡಿದ್ದಾನೆ ದೊಡ್ಡವನು. ಮೈಸೂರಲ್ಲಿ ಹಾಸ್ಟೆಲ್ ಸೇರಿಸಿದಾರೆ, ಹಾಸ್ಟೆಲ್ ಗಿಸ್ಟೆಲ್ ಎಲ್ಲ ಅಲ್ಲೇ. ಇನ್ನೊಬ್ನ ಫೋರ್ತ್ ಕೋಟೆಲಿ. ಈಗ ನಿಮ್ಮ ಶ್ರೀಮತಿ ಅವ್ರ ಹೆಸರು ಹೇಳಿ, ಕೆಲಸಗಳಿಗೆ ಹೇಗೆ ಪ್ರೇರಣೆಯಾಗಿ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ? ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಮನೆಯವರು ನಾಗಲತ್ತ ಅಂತ, ನಮ್ಮ ಅಕ್ಕನ ಮಗಳೇ ಆಗಿರೋದು. ಹಂಗಾಗಿ ನಮ್ಗೆ ಈಗ ಸದ್ಯಕ್ಕೆ ಯಾವುದೇ ಕೆಲಸ ಜಮೀನ್ ಕೆಲಸ ಆಗ್ಲಿ ನಮ್ಮಲ್ಲಿ ಅರ್ಧ ಅವರೇ. ಹೆಂಗಸರಿಗೆ ಏನಂದ್ರೆ ಮಕ್ಕಳ ಪಾಲನೆ ಬಿಗೆ ಮಾಡಿಕೊಡೋದ್ರಲ್ಲೇ ಅವ್ರ ಕೆಲಸ ಅಲ್ಲಿಗೆ ಸಾಕಾಗಿರುತ್ತೆ. ಅಂತದ್ರಲ್ಲಿ ನಿಮ್ ಕೃಷಿ ಕೆಲಸಕ್ಕೆ ಅವರು ನೀವು ಅರ್ಧ ಅಂತಾರಲ್ಲ, ಅದ್ ಹೇಗೆ ನಿಮ್ ಅರ್ಧ ಜವಾಬ್ದಾರಿ ತಗೊಂಡ್ರು ಅಂತ ಸ್ವಲ್ಪ ಹೇಳಿ. ಈ ಕೃಷಿಗೆ ಅಂತಂದ್ರೆ ನಮ್ಗೆ ಸದ್ಯಕ್ಕೆ ಅವ್ರು ಇಲ್ದ ಹೋದ್ರೆ ಒಂದ 5 ಆಳು ಕೆಲಸ ಮಾಡಲ್ಲ ಅನ್ನಂಗೆ ಅದ ಸರ್. ನಮ್ಗೆ ಸದ್ಯಕ್ಕೆ ಅಡುಗೆ ಮಾಡ್ಬಿಟ್ಟು ಆಳುಗಳ ಜೊತೆ ನಿಂತ್ಕೊಂಡು ಆಳುಗಳ ಜೊತೆ ನಾನು ಇರ್ಲಿ ಇಲ್ದೇ ಇರ್ಲಿ ನನ್ಗೆ ಅದು ಇದು ಕೆಲಸ. ನಾನು ದೇವಸ್ಥಾನದ ಈಗ 13 ವರ್ಷದಿಂದ ದೇವಸ್ಥಾನ ಕಾರ್ಯದರ್ಶಿ ಆಗಿದ್ದೀನಿ, ನಮ್ಮ ವೇಣುಗೋಪಾಲ ಟ್ರಸ್ಟ್ ಅಲ್ಲಿ ನಾನೇ ದೇವಸ್ಥಾನ ಕಾರ್ಯದರ್ಶಿ ಆಗಿರೋದು. ಈಗ ಆಗ ಹಂಗಾಗಿ ಅಲ್ಲಿ ಕೆಲಸ ಅದು ಏನಾರು ಅಲ್ಲಿ ಹೊಂಟೋಯ್ತು ಅಂತಂದ್ರು, ನಮ್ಮ ಮನೇಲಿ ಎಷ್ಟೇ ಲೇಬರ್ ಬಂದಿರ್ಲಿ ಅವ್ರಿಗೆ ಊಟ ತಿಂಡಿ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಕೊಟ್ಕೊಂಡು ಆಳುಗಳ ಜೊತೆ ನಿಂತ್ಕೊಂಡು ಈಗ ನೋಡಿ, ಈಗ ಇವತ್ತು ಚೆಲ್ಮಲ್ಗೆ ಚೆಂಡು ಇದು ಬೀಜ 2 ಎಕರೆ ಚೆಂಡು ಹಾಕ್ಸ್ತಿದ್ದೀನಿ, ಚೆಂಡು ಬೀಜ ಉಚ್ಚಿದ್ದಾರೆ 2 ಆಳು ಕರ್ಕೊಂಡು. ಚೆಂಡು ಹೂ ಅಂದ್ರೆ ಈ ಚೆಂಡು ಮಲ್ಲಿಗೆ ಹೂವನ್ನ ನೀವೀಗ ನಿಮ್ ಜಮೀನಲ್ಲಿ ಹಾಕೊಳ್ತಾ ಇದ್ರಿ, ಯಾಕೆ ಹಾಕ್ಬೇಕು ಅನ್ಸ್ತು ನಿಮ್ಗೇನಾರು ಅದರಿಂದ ಮುಂದೆ ಲಾಭ ಇದೆ ಅಂತ ಅನಿಸ್ತಾ? ಲಾಭ ಏನಾಗಿದೆ ಸರ್, ಈಗ ಮಳೆ ಎಷ್ಟೇ ಮಳೆ ಆದ್ರೂ ಸರಿ ಅದು ಇದಾದ್ರೂ ಸರಿ, ಈಗ ರೈಟು ಮೊದ್ಲು ಬರೀ 5 ರೂಪಾಯಿ ಇದ್ದಾಗ್ಲು ಆಗ್ತಿದ್ವು, ಈಗ ಏನಾಗಿದೆ ಅಂದ್ರೆ 7.5 ಇಂದ ಇತ್ತು, ಹೋದ ಸರಿ 7.5 ಇತ್ತು, ಈ ಸರಿ 8 ರೂಪಾಯಿ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ ಮಳೆ ಆಗ್ಲಿ ಏನಾಗ್ಲಿ ನಮ್ದು ಬೋರ್ ಇದೆ, ಆಮೇಲೆ ಜಮೀನ್ಗಳು ಅದು ಅದ್ಬಿಟ್ಟು ತಗೊಂಡು ಹಿಂದ್ಗುಟ್ಟ ಗೇಲ್ ಹಾಕ್ಬಿಡ್ಬೋದು ಸರ್. ಈಗ 2 ಎಕರೆ ಚೆಂಡು ತಕೊಂಡು ಅಂತಂದ್ರೆ ಚೆಂಡು ಒಳ್ಳೆ ಕರೆಕ್ಟ್ ಆಗಿ ಜೂನ್ ಜುಲೈ ತಿಂಗಳಿಗೆಲ್ಲ ಬಂದ್ಬಿಟ್ಟಿರ್ತದೆ, 3 ತಿಂಗಳಲ್ಲಿ ಕಟಾವ್ ಆಯ್ತದೆ. ಕಟಾವ್ ಆದ ತಕ್ಷಣ ಹಿಂದ್ಗುಟ್ಟ ಮಾಮೂಲು ಇನ್ನೊಂದು ಬೆಳೆ ತಕೊಬಿಡ್ಬೋದು, ಮುಸ್ಕುನ್ ಜೋಳನಾರ ಹಾಕ್ಬೋದು, ಇಲ್ಲಾಂದ್ರ ಗೇಲಾರ ಬಿಡ್ಬೋದು, ಒಳ್ಳೆ 2 ಬೆಳೆ ಮಾಡ್ಕೋಬಹುದು. ಆಮೇಲೆ ಅಷ್ಟೇನು ರಿಸ್ಕ್ ಇರಲ್ಲ, ಆಳು ಮಳೆ ಹೋಯ್ತಿದ್ರು ಕುಯ್ಬೋದು. ಈ ಭತ್ತನ ಆಗ್ಲಿ ಮಳೆ ಆದ್ರ ವೇಸ್ಟ್ ಆಯ್ತದೆ ಅನ್ನಂಗಿಲ್ಲ, ಏನಿಲ್ಲ. ಆ ಚೆಂಡು ವ್ಯವಸಾಯ ಚೆನ್ನಾಗಿ ಮಾಡ್ಕೊಬಿಟ್ರೆ 1 ಎಕರೆ ಕನಿಷ್ಠ ಅಂತಂದ್ರೆ 13 ಗಂಟೆ ಬೆಳಿಬಹುದು ಚೆಂಡುನಲ್ಲಿ. ಅಂದ್ರೆ ಈಗೆಲ್ಲ ಅದು ಸಸಿ ಮಡಿ ಎಲ್ಲ ಎಲ್ತಂದ್ರೆ ನೀವೇ ಮಾಡ್ಕೊಂಡಿದ್ರ ಬಿತ್ತನೆ? ಇಲ್ಲ, ಕಂಪ್ನಿಯವರು ಈಗ ಓಮಿನಿ ಆಕ್ಟಿವ್ AVT ಒಂಥರ ಇನ್ನು CCGB ಅಂತ ಆರಾಮ್ನಿಂದ ತಂದ್ರೆ ಅವರೆಲ್ಲ ಅವರೇ ಬಂದು ಸಪ್ಲೈ ಮಾಡ್ಕೊಡ್ತಾರೆ ಬೀಜನ. ಅಂದ್ರೆ ನಾವು ಬೀಜ ಕೊಡ್ತಾರ, ಬೀಜ ಈಗ ಒಟ್ಲು ಮಾಮೂಲು ಶುಂಠಿ ಹೆಂಗ ಬೆಡ್ ಮಾಡ್ತೀವಿ ಹಂಗೆ ಬೆಡ್ ಮಾಡಿಸಿವಿ. ಬೀಜ ತಕೊಂಡು ನೀವು ಒಟ್ಲು ಮಾಡಿ ಅದನ್ನ ಗಿಡ ಸಸಿ ಮಾಡ್ಕೋಬೇಕು. ಅವರೇ ಬೀಜ ಬೀಜ ಕೊಡ್ತಾರ, ಅವರು ಹೂ ಬಂದಾಗ ಅವರು ಅಮೌಂಟ್ ಬೀಜದ ಏನು ಇಡ್ಕೋತಾರ, ಔಷಧಿ ಏನ್ ಕೊಟ್ಟಿರ್ತಾರ ಅವರೇ ಕೊಡ್ತಾರ, ಔಷಧಿನೂ ಇಡ್ಕೋತಾರ. ನಾವು ಬ್ಯಾಡಿ ಔಷಧಿ ತಕ ಹೊಡಿತೀವಿ ಅಂತಂದ್ರೆ ಹೊಡಿಬಹುದು, ನಾವು ಸಿಂಪಡಣೆ ಮಾಡ್ತೀವಿ ಔಷಧಿನ ನೀವು ಅಂಗಡಿ ಗೊಬ್ಬರದ ಅಂಗಡಿಲಿ ತಕೊಂಡು ಅಂತಂದ್ರೆ ಅದನ್ನು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಅವರೇ ಕೊಡ್ತಾರ, ಆ ಕಂಪ್ನಿಯವರು ಕೊಡ್ತಾರ. ಅಂದ್ರೆ ಈ ಮಾರುಕಟ್ಟೆ ಏನಾದ್ರು ಇವಾಗ್ಲೇ ಕಂಡ್ಕೊಂಡಿದ್ದೀರಾ ಚೆಂಡು ಹೂಗೆ? ಇಲ್ಲ ಸರ್, ಅವರೇ ಕೊಡ್ತಾರ, ಅವರೇ ಬರ್ತಾರ, ಲಾರಿ ಕಳಿಸ್ತಾರ, ಅವರೇ ಚೆಂಡು ಹೂನು ಅವರೇ ತಗೊಂಡೋಗ್ತಾರೆ. ಅವರೇ ಹೂವೆಲ್ಲ ಅವರೇ ಸರ್, ನಮ್ಗೆ ಅದ್ರಲ್ಲೇ ರಿಸ್ಕ್ ಇಲ್ಲ. ಕೂದು ಆಳುಗಳು ಕರ್ಕ ಕುಯ್ಯೋದಷ್ಟೇ ನಮ್ ಜವಾಬ್ದಾರಿ, ಕೂದು ಅವರೇ ಮಾಮೂಲು ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾರ, ಅದೇನ್ ರಿಸ್ಕ್ ಇಲ್ಲ ನಮ್ಗೆ. ಅವಾಗ ಅಂದ್ರೆ ಅಂದಿನ ಮಾರುಕಟ್ಟೆ ದರ ಏನಿರ್ತದೆ ಅದನ್ನ ಕೊಟ್ಟು ತಗೊಂಡು ಹೋಗ್ತಾರೆ. ಅಂದಿನ ದರ ಅಂತೆಲ್ಲ ಫಿಕ್ಸ್ ಆಗೋಯ್ತೆ ಸರ್, 8 ರೂಪಾಯಿ ಫಿಕ್ಸ್ ಆಗಿದೆ ಇವಾಗ್ಲೇ, ಫಿಕ್ಸ್ ಮಾಡ್ಕೋಬೇಕು. ಬೀಜ ಉಯ್ಯಕ್ ಮುಂಚೆಗೆ ಫಿಕ್ಸ್ ಆಗಿದೆ. ಈಗೇನಾದ್ರು ಅದು ರೇಟ್ ಜಾಸ್ತಿ ಆಗ್ಬಿಟ್ಟಿದ್ರೆ ನಿಮ್ಗೆ ಲಾಸ್ ಆಗಲ್ವಾ? ಹಂಗೇನಿಲ್ಲ ಸರ್, ಅದು ರೇಟ್ ಜಾಸ್ತಿ ಆಗಲ್ಲ, ಒಂದು 4-5 ತರ ಕಂಪ್ನಿ ಇದೆ. ಈಗ ಒಟ್ಟು ನಮ್ಗೆ ಏನಾಗಿದೆ ಅಂತಂದ್ರೆ ಅವ್ರು ಬೀಜ ಕೊಟ್ಟಿರ್ತಲ್ಲ ನಮ್ಗೆ ಅಷ್ಟೇನು ಲಾಸ್ ಆಗಲ್ಲ ಸರ್, 8 ರೂಪಾಯಿ ಮಾಡಿರೋದ್ರಿಂದ ಈಗ ಲಾಸ್ ಆಗಲ್ಲ. ಒಟ್ಟಿನಲ್ಲಿ ನಿಮ್ಗೆ ನಷ್ಟವಾಗದೆ ಇರತ್ತಿರ ಇದೊಂದು ಹೂವಿನ ಕೃಷಿನ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ರಿ. ಇದು ನಿರಂತರವಾಗಿ ಮಾಡ್ತೀರಾ ಚೆಂಡು ಹೂ ಕೃಷಿನ? ಮಾಡ್ತಾ ಇದ್ದೇನೆ ಸರ್, ಇದು ಒಂದು 8-10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹೌದಾ? ಒಂದು 1 ಎಕರೆ 2 ಎಕರೆ ಅಷ್ಟು ಹಾಕ ಬರ್ತಾ ಇದ್ದೀನಿ ಸರ್. ಇದು ಅಂದ್ರೆ ನೀವು ನೋಡಿ ಕಬ್ಬಿನಲ್ಲಿ ಮಾಡ್ತೀರಿ, ಶುಂಠಿ ಮಾಡ್ತಿದ್ದೀರಿ, ಚೆಂಡು ಮತ್ತೆ ಮತ್ತೆ ಬೇರೆ ಏನ್ ಮಾಡಿದಿರಿ? ಭತ್ತ ಬೆಳೀತಿದ್ದೀನಿ ಸರ್, 4 ಎಕರೆ ಭತ್ತ 5 ಎಕರೆ ಹಾಕ್ತಿದ್ದೀನಿ ಸರ್. ಭತ್ತ ಅಂದ್ರೆ ನಿಮ್ಗೆ ಊಟಕ್ಕೆ ಆಗಿ ಸರಾಸರಿ ಎಷ್ಟು ಲಾಭ ಮಾಡಬಹುದು ಅಂತ ಅನ್ಕೊಂಡಿದ್ದೀರಿ ರವಿಕುಮಾರ್? ಸರ್ ಮೊದ್ಲೆಲ್ಲ ಒಂದು 30-35, ಈಗೇನ ಹಂಗಾಗಿದೆ ಅಂತಂದ್ರೆ ಈಗ ಸದ್ಯಕ್ಕೆ 25-30 ತೂಕ ಬೆಳಿತೀವಿ ಸರ್. ಈಗ 4 ಎಕರೆ ಅಂತಂದ್ರೆ ನಾವು 4 ಎಕರೆ ಅಂತ, ಈಗ ಮಕ್ಳು ಜಾಸ್ತಿ ಇಲ್ವಲ್ಲ, ಎಲ್ರು ಚಿಕ್ಕವರಲ್ವಾ, ಹಂಗಾಗಿ ನಾವು ಇರೋದ್ರಿಂದ ಸ್ವಲ್ಪ ಒಂದ್ 10-15 ಮುಠ ಭತ್ತ ಮಡಿಕತೀನಿ. ಊಟಕ್ಕೆ ಮಡಿಕೊಡ್ತೀರಿ? ಊಟದ ಭತ್ತನೆ ಬೇರೆ ಹಾಕ್ಸ್ಕೊತೀನಿ, ಸಣ್ಣ ಭತ್ತ ಹಾಕತೀನಿ, ಇನ್ನು ಜ್ಯೋತಿ ಭತ್ತ ಹಾಕೊಂಡು ಮಾರ್ಬಿಡ್ತೀನಿ ಸರ್. ನಾವು ಹುಲ್ಲಾಯ್ತದ, ದನಗಳ ರಾಸುಗಳಿಗೆಲ್ಲ ಹುಲ್ಲಾಯ್ತದ, ಆಮೇಲೆ ನಮ್ಗ ಹುಲ್ಲೇ ಇಂಪಾರ್ಟೆಂಟ್ ಸರ್. ನಾವು ಜಾಸ್ತಿ ಇದ್ ಮಾಡ್ಕೊಂಡಿ, ಪಾರಮ್ ಹುಲ್ಲು ಹಾಕೊಂಡಿವಿ, ಇದು ಮಾಡ್ಕೊಂಡಿದ್ವಿ ಸರ್. ಈಗ ಈ ಉಳುಮೆಗೆಲ್ಲ ನೀವು ಇಷ್ಟು 10 ಎಕರೆ ಜಮೀನು ಇದೆ, ಕೇವಲ ಒಂದು ಜೊತೆ ಹಸು ಇದೆ ಉಳುಮೆಗೆ, ಮತ್ತೆ ಒಂದ್ ಪವರ್ ಟಿಲ್ಲರ್ ಅಂತ ಹೇಳ್ತಿದ್ರಿ, ಸಾಕಾಗುತ್ತಾ ನಿಮ್ಗೆ ಇಷ್ಟರಲ್ಲಿ ಉಳುಮೆ ಮಾಡೋದಕ್ಕೆ ಜಮೀನೆಲ್ಲ? ಈಗ ನಮ್ಗ ಮೊದ್ಲು 2 ಸರ್, ನಮ್ಮ ಹತ್ರ 2 ಇದೆ. ನಾವು ಈಗ ಮಕ್ಳು ಚಿಕ್ಕ ಬಂದ್ಬಿಟ್ಟು ನೋಡ್ಕೊಳಕ್ ಆಯ್ತೆ, ಎಲ್ಲ ರಿಸ್ಕ್ ಎಲ್ಲ ಜಮೀನ್ ನೋಡ್ಕೋಬೇಕು, ಅದು ನೋಡ್ಕೋಬೇಕು. ಆಮೇಲೆ ಈಗ ಇತ್ತೀಚೆಗೆ ಎಲ್ಲಾ 2 ಹೆಚ್ಚಾಗ್ಬಿಟ್ರು, ಡ್ರೈವರ್ ಅವಶ್ಯಕತೆ ಇರೋದ್ರಿಂದ ಬ್ಯಾಡಿ ಅನ್ಬಿಟ್ಟು ಕೊಟ್ಬಿಡ್ತೀನಿ. ಈಗ ಏನಪ್ಪ ಅಂತಂದ್ರೆ ಮಾಮೂಲು ಉಳುಮೆ ಮಾಡ್ಸ್ಕತ್ತೀನಿ ಬೇರೆ ಬಾಡಿಗೆ ಟ್ರ್ಯಾಕ್ಟರ್ ನಲ್ಲಿ, ಈ ಕಬ್ಬಿನ ವ್ಯವಸಾಯ ಮಾಡಕ್ಕೂ ಬಾಳೆ ವ್ಯವಸಾಯ ಮಾಡಕ್ಕೂ ಎಲ್ಲಕ್ಕೂ ಟಿಲ್ಲರ್ ಯೂಸ್ ಮಾಡ್ತೀನಿ. ಚೆಂಡು ಹೂಗು ಮಾಡ್ತೀನಿ ಸರ್. ಅದು ಚೆಂಡುಗೆ ಅಂದ್ರೆ ನಾಟಿ ಮಾಡೋದಕ್ ಮುಂಚೆಲೋ ನಾಟಿ ಆದ್ಮೇಲೆ? ನಾಟಿ ಆದ್ಮೇಲೆ ಗಿಡ ಒಂದ 15-20 ದಿನ ಕಳೆದ ತಕ್ಷಣ ಟಿಲ್ಲರ್ ಯೂಸ್ ಹೊಡಿತೀನಿ ಸರ್. ಈಗ ಕುಂಟೆ ಎತ್ತನೋ ಜಾಸ್ತಿ ಕಟ್ಟದಿಲ್ಲ ಸರ್. ಅದೇ ಮುಂಚೆ ಕುಂಟೆ ಹೊಡಿತಾರೆ, ಟಿಲ್ಲರ್ ಕಟ್ಟೆ ಹೊಡಿಬಹುದು, ಟಿಲ್ಲರ್ಲೆ ಹೊಡಿಬಹುದು ಸರ್. ಕಳ ಎಲ್ಲ ಏನ ದಿಂಡೆಲ್ಲ ಏರ್ಕೊಂಡು ಒಳ್ಳೆ ಫೈನ್ ಆಗಿತ್ತು ಸರ್. ಹಂಗಾಗಿ ಒಳ್ಳೆ ಇಳುವರಿ ಬರುತ್ತೆ ಸರ್. ಕಬ್ಬಿ ಆಗ್ಲಿ ಬಾಳೆ ಆಗ್ಲಿ ನಮ್ಗ ಚೆಂದೂ ಆಗ್ಲಿ ಈ ದಿಂಡೆ ಏರಕಂಡು ಆಳ್ ಕರ್ಕೊಂಡು ದಿಂಡೆ ಏರಾಕ್ತಿದ್ವಿ. ಈಗ ಏನೋ ಏರಕಂಗೆ ಇಲ್ಲ ಸರ್, ಮಾಮೂಲು ರಿವರ್ಸ್ ಕೇರ್ಲ್ ಹೊಡಿತೀವಿ ಸರ್, ರಿವರ್ಸ್ ಕೇರ್ಲ್ ಹೊಡೆದ್ಬಿಟ್ಟು ದಿಂಡೆ ಏರಕ್ ಬಿಡ್ತೇನೆ ಸರ್. ಈಗ ರವಿಕುಮಾರ್, ಇವಾಗ ನಿಮ್ ಮಗ ಓದ್ತಾ ಇದ್ದಾನೆ ಅಂತಾರೆ, ಓದ್ಲಿ ಒಳ್ಳೇದಾಗ್ಲಿ, ಓದಾದ ನಂತರ ಅವನೇನಾದ್ರು ಇಲ್ಲ ನಾನು ಕೃಷಿ, ನಮ್ಮ ಅಪ್ಪ ಕೃಷಿಯಿಂದ ಚೆನ್ನಾಗಿ ದುಡಿಮೆ ಮಾಡ್ತಾ ಇದಾರೆ, ಚೆನ್ನಾಗಿ ಬದುಕ್ತಾ ಇದಾರೆ, ನಾನು ಕೃಷಿಗೆ ಬರ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನಂತೀರಿ? ಕೃಷಿ ಈಗ ಅಂತಂದ್ರೆ ಅವನ ಆಸಕ್ತಿ ಏನಿದೆ ಏನೋ ನನ್ಗೆ ಗೊತ್ತಿಲ್ಲ ಸರ್. ಅದು ಅವನು ಏನಾರು ಅಕಸ್ಮಾತ್ ಈಗ ಓದ್ತೀನಿ ಅಂತ ಅಂದ್ಬಿಟ್ಟು ಆಸಕ್ತಿಯಿಂದ ಮಾಮೂಲು PCMC ತಗೊಂಡಿದ್ದ, ಕಂಪ್ಯೂಟರ್ ಸೈನ್ಸ್ ತಗತ್ತೀನಿ ಅಂದ್ಬಿಟ್ಟು. ಅದಾಗಿ ಇದ್ದಕ್ಕಿದ್ದಂಗೆ PCMBA ತಗೋಬೇಕು ಅಂದ್ಬಿಟ್ಟು PCMBA ತಗೊಂಡು ಓದ್ತಾ ಇದ್ದಾನೆ. ಬೈ ಚಾನ್ಸ್ ಏನಾರ ಅವನ ಆಸೆ ಏನಿದೆ ಏನ್ ಕತ್ತ ನಾವು ಇಂಥದೇ ಮಾಡುವಂತ ಬಲವಂತನೂ ಮಾಡಕ್ಕಾಗಲ್ಲ ಮಕ್ಳ. ಬೈ ಚಾನ್ಸ್ ನೋಡ್ಬಿಟ್ಟು ಬಂದ್ಬಿಟ್ರೆ ಅವನು ಒಟ್ಲಿ ರಾಜ್ಯದಿಂದಲೇ ಬಂದಾಗ ಎಲ್ಲಾ ತರದಲ್ಲೂ ಮಾಡ್ತಾನೆ ಸರ್. ಜಮೀನ್ ಕೆಲಸ ಏನೇ ಮಾಡಿದ್ರು, ಟ್ರ್ಯಾಕ್ಟರ್ ಹೊಡೆದ, ಟಿಲ್ಲರ್ ಹೊಡೆದ, ಎಲ್ಲ ಪ್ರತಿಯೊಂದು ಮಾಡ್ತಾನೆ ಸರ್. ಈಗಲೇ ಅವನಿಗೆ ಕೃಷಿ ಜೀವನದ ಅನುಭವವನ್ನ ಪಾಠವನ್ನು ಕಲಿಸ್ತಾ ಇದ್ರಿ. ನಮ್ಮಲ್ಲಿ ರೈತರ ಮಕ್ಕಳು ಅಂತಂದ್ಮೇಲೆ ನೋಡಿದಾಗ ಎಲ್ಲಾ ರೈತರ ಮಕ್ಕಳು ಹೆಂಗ ಅಂದ್ರೆ ಸದ್ಯಕ್ಕೆ ರೈತರುಗೆ ಅಳವಡಿಸ್ಕೊಬಿಡ್ತಾರೆ ಸರ್. ಅವರು ಓದಕ್ಕೂ ಸರಿಯಾಗಿದ್ದಾರೆ ಮತ್ತು ಬಂದಾಗ ಒಂದಿನ ಪ್ರಿಯ ಕೂತ್ಕೊಳ್ಳ ಸರ್. ಇದು ರವಿಕುಮಾರ್ ಅವರು ಇತ್ತೀಚೆಗೆ ರಾಸಾಯನಿಕವನ್ನ ಕಡಿಮೆ ಮಾಡ್ಕೋಬೇಕು, ಸಾವಯವದ ಕಡೆ ಮರಳಬೇಕು ಅಂತ ಎಲ್ಲ ಕಡೆ ಕೂಗಿದೆ. ಭೂಮಿಯ ಒಂದು ಫಲವತ್ತತೆ ಹಾಳಾಗ್ತದೆ ರಾಸಾಯನಿಕ ಕೃಷಿಯಿಂದ ಅಂತ. ಈ ರೀತಿಯಾಗಿ ನೀವು ಸಾವಯವದ ಕಡೆ ಮಾಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ, ಸಾವಯವ ಕೃಷಿ ನಡೆಸಬೇಕು ಅಂತ? ಸರ್, ಆರ್ಗಾನಿಕ್ ಗೊಬ್ಬರನ ಒಬ್ರು ನಮ್ಮ ಇಲ್ಲಿ ಲಕ್ಷ್ಮೀಪುರ ಅಂತ ಐತೆ, ಅವರು ಸುಂಟಿಗೂ ಕೊಟ್ಟಿದ್ರು, ಬಾಳೆಗೂ ಕೊಟ್ಟಿದ್ರು ಸರ್. ಈ ಎರೆಹುಳ ಗೊಬ್ಬರ ಅದು ಇದೆಲ್ಲ ನಮ್ಮಲ್ಲೇ ಒಂದು ಎರೆಹುಳ ತೊಟ್ಟಿ ಮಾಡಿಸಿ ಎಲ್ಲಾಟ್ನು ಮಾಡಿಸ್ರು ಸರ್. ಅದು ಬೆಳೆನ ಒಂದ್ ಸ್ವಲ್ಪ ಆದಷ್ಟು ಇದಾಗ ತರ್ಲಿಲ್ಲ ಸರ್, ಇಳುವರಿ ಕಮ್ಮಿ ಆಗೋಯ್ತು. ನಮ್ಗ ಒಂದ್ ಸ್ವಲ್ಪ ಈ ರಾಸಾಯನಿಕನು ಯೂಸ್ ಮಾಡ್ಬೇಕು ಅನ್ನಂಗ್ ಆಗೋಯ್ತು. ಈಗಲೂ ನಾನು ಎಷ್ಟೋ ಸರಿ ಆರ್ಗಾನಿಕನು ಯೂಸ್ ಮಾಡ್ತಾ ಇದೀನಿ. ಅಂದ್ರೆ ನೀವೇ ಸ್ವತಃ ಈ ಸಾವಯವ ಗೊಬ್ಬರವನ್ನ ತಯಾರು ಮಾಡೋದು, ಎಲೆ ಗೊಬ್ಬರವನ್ನ ತಯಾರು ಮಾಡೋದು, ಕೊಡುಗೆ ಗೊಬ್ಬರ ಮಾಡೋದು, ಈ ತರದೇನು ಮಾಡ್ಲಿಲ್ವಾ? ಮಾಡಿದೆ ಸರ್. ಈಗ ಸರ್ ತೊಟ್ಟಿ ಗೊತ್ತರ ಕೊಟ್ಟಿದ್ದಾರೆ, ತೊಟ್ಟಿ ಕೊಟ್ಟಿದ್ದಾರೆ ಸರ್ ನಮ್ಗ. ಅದ್ರಲ್ಲಿ ಮಾಮೂಲು ಗಂಜಾ ಉಯ್ಯೋದು, ಸೊಪ್ಪು ತರದ ಹಾಕೋದು, ಮೇಲೆ ತೊಪ್ಪೆ ಕಲಸಿ ಉಯ್ಯೋದು, ಹಂಗ ಮಾಡಿ ಆ ಗೊಬ್ಬರನು ಮಾಡ್ಕೊಂಡಿದ್ದೀನಿ ಸರ್. ನಾನು ಮಾಡಿ ಅದನ್ನ ಪ್ರಯೋಗ ಮಾಡಿದ್ರ? ಮಾಡಿದ್ದೀನಿ ಸರ್. ಅದು ಹಾಕ್ತಿದ್ದಾನೆ ಸರ್. ಈಗ ಸುಮಾರು ಒಂದ್ ಹತ್ತು ಟನ್ ಇಪ್ಪತ್ತು ಟನ್ ಅದೇ ಗೊಬ್ಬರ ಆಯ್ತದ ಸರ್. ನಮ್ಗೆ ಬಳಸಿದ್ದೀನಿ ಸರ್, ಎರಡು ಮೂರು ವರ್ಷದಿಂದ ಬಳಸ್ತಿದ್ದೀನಿ. ಬಳಸಿ ಅದು ಏನ್ ಪ್ರಯೋಜನ ಕಂಡಿದೆ? ಅದೇ ಸರ್, ಮಾಮೂಲು ಏನಾಗಿದೆ, ರಾಸಾಯನಿಕ ಜೊತೆ ಕೊಟ್ಬಿಡ್ತೀನಿಲ್ಲ, ಅದರಿಂದ ಇದು ಏನ್ ತೊಂದ್ರೆ. ರಾಸಾಯನಿಕ ಒಂದೇ ಸರಿ ರಾಸಾಯನಿಕ ಮುಕ್ತವಾಗಿ ನಿಮಗ್ ಮಾಡಕ್ ಸಾಧ್ಯ ಆಗಿಲ್ವಾ? ಸಾಧ್ಯ ಆಗಿಲ್ಲ ಸರ್. ಸದ್ಯಕ್ಕೆ ಸಾಧ್ಯ ಅಂತಂದ್ರೆ ಈ ರಾಸಾಯನಿಕ ಒಂದ್ ಸ್ವಲ್ಪ ಹಾಕ್ಲೇಬೇಕು ಸರ್. ಒಂದ್ ಸ್ವಲ್ಪ ಮೇಲ್ಗೊಬ್ಬರವಾಗಿ ರಾಸಾಯನಿಕವನ್ನು ಕೊಡ್ಲೇಬೇಕಾಗ್ತದೆ. ಒಳ್ಳೇದು ರವಿಕುಮಾರ್ ಅವರೇ, ಇದುವರೆಗೆ ನಿಮ್ಮ ಈ ಕೃಷಿ ಜೀವನದ ಏಳು ಬೀಳುಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಯಾರು ನಮ್ಮ ಕೃಷಿಕರು ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಹಂಚ್ಕೊಳ್ಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕೇಳುವರಿಗೆ ಹೇಳಿ. ನನ್ನ ಮಾಮೂಲ್ ಮೊಬೈಲ್ ನಂಬರ್ 810550791, 81050579961. ಇನ್ನೊಂದ್ ಸರಿ ಹೇಳಿ, 81050570761 ನನ್ನ ಮೊಬೈಲ್ ನಂಬರ್. ಒಳ್ಳೆಯದು ರವಿಕುಮಾರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಎಚ್ಎಂ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಕುರಿತು ಮಂಡ್ಯದ ಬಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಈಗ ಜನಪದ ಗೀತೆಗಳು. ಹೋಗ ನಿಲ್ಲು ಚಾತುರಿಗೆ ಹೋಗ ನಿಲ್ಲು ಹುಡುಗ ಹೋಗ ನಿಲ್ಲು ಚಾತುರಿಗೆ ಹೋಗ ನಿಲ್ಲು ಹುಡುಗ ಹೋಗ ನಿಲ್ಲು ಚಾತುರಿಗೆ ಹೋಗ ನಿಲ್ಲು ಹುಡುಗ ಹಾದಿಯಲ್ಲಿ ಹೊಲ್ಲು ಮುಳ್ಳು ತುಳಿಯಲಾರೆ ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೋಟು ತರಿಸಿಕೊಡೋಣ ಹುಡುಗ ಸಾರೋಟು ತರಿಸಿಕೊಡೋಣ ಹೋಗ ನೀಳು ಜಾತುರಿಗೆ ಹೋಗ ನೀಳು ಹುಡುಗ ಹೋಗ ನೀಳು ಜಾತುರಿಗೆ ಹೋಗ ನೀಳು ರೊಕ್ಕ ಕೈಯಾಗಿಲ್ಲ ಬಾಕಿ ರೊಕ್ಕ ಮನೆಯಾಗಿಲ್ಲ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗೈತೆ ಬಾಕಿ ರೊಕ್ಕ ಮನೆಯ